ಚಿತ್ರದುರ್ಗದ ಪತಂಜಲಿ ಆಸ್ಪತ್ರೆಯಲ್ಲಿ ಇದೀಗ ಕ್ಯಾನ್ಸರ್ ಕ್ಲಿನಿಕ್. ಪ್ರತಿ ತಿಂಗಳ ಮೊದಲನೇ ಭಾನುವಾರ ಓಪಿಡಿ ಲಭ್ಯವಿರುತ್ತದೆ. ಡಾಕ್ಟರ್ ಸಿಜಿ ಪವನ್ ಕುಮಾರ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಿಂದ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆ ನೀಡಲಾಗುವುದು. ಮುಂಚಿತವಾಗಿ ನೋಂದಣಿ ಸೌಲಭ್ಯವಿರುತ್ತದೆ. ಸಂಪರ್ಕಿಸಲು ಫೋನ್ ಸಂಖ್ಯೆ 2213346 ಮತ್ತೊಂದು 2272085. ಚಿತ್ರದುರ್ಗದ ಎಸ್ಟಿಡಿ ಕ್ರಮಾಂಕ 08194. ಕ್ಯಾನ್ಸರ್ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಸೌಲಭ್ಯ ಪತಂಜಲಿ ಆಸ್ಪತ್ರೆ, ಧರ್ಮಶಾಲಾ ರಸ್ತೆ, ಚಿತ್ರದುರ್ಗ. ಇದೀಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸಿದ್ದವನದುರ್ಗ ಗ್ರಾಮದ ಕೃಷಿಕ ಎಸ್ ಶಿವಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಸಿದ್ದವನದುರ್ಗ ಗ್ರಾಮದ ಹಿರಿಯ ಒಬ್ಬ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಸಾಕಷ್ಟು ವರ್ಷದಿಂದ ಈ ಒಂದು ಸಮಗ್ರ ಕೃಷಿಯನ್ನ ಮಾಡಿಕೊಂಡು ಬಂದಂತವರು. ಸಮಗ್ರ ಕೃಷಿ ಅಂತಂದ್ರೆ ಈಗ ಸಾಮೆಯನ್ನ ಬೆಳೀತಾರೆ, ರಾಗಿಯನ್ನ ಬೆಳೀತಾರೆ, ಮೆಕ್ಕೆಜೋಳವನ್ನ ಬೆಳೀತಾರೆ. ಹೆಚ್ಚಿನದಾಗಿ ಈ ಒಂದು ಸಿರಿಧಾನ್ಯಗಳಿಗೆ ಒತ್ತನ್ನ ಕೊಟ್ಟಿದ್ದಾರೆ. ಜೊತೆಗೆ ಪಶು ಸಾಕಾಣಿಕೆಯನ್ನು ಸಹ ಮಾಡಿಕೊಂಡು ಬರ್ತಾ ಇದ್ದಾರೆ. ಪಶು ಸಾಕಾಣಿಕೆ ಅಂತಂದ್ರೆ ಹೆಚ್ಚಾಗಿ ಅವರು ದೇಶೀಯ ತಳಿಯ ಒಂದು ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಗೀರ್ ತಳಿ, ಮಲ್ನಾಡ್ ಗಿಡ್ಡ, ಈ ರೀತಿಯಾಗಿ ಹಸುಗಳನ್ನ ಸಾಕಾಣಿಕೆ ಮಾಡಿಕೊಂಡು, ಜೊತೆಗೆ ಕೋಳಿ ಸಾಕಾಣಿಕೆ ಮಾಡಿಕೊಂಡು, ಮತ್ತೆ ಇದರ ಜೊತೆಗೆ ಮುದೋಳು ನಾಯಿಗಳನ್ನು ಸಹ ಸಾಕಾಣಿಕೆ ಮಾಡಿ ಅದರಿಂದಲೂ ಸಹ ಆದಾಯವನ್ನ ಪಡೆದುಕೊಂಡು ಬಂದಂತವರು. ಜೀವಾಮೃತ, ಘನ ಜೀವಾಮೃತ ಇದನ್ನೆಲ್ಲ ತಮ್ಮ ಒಂದು ಕೃಷಿಯಲ್ಲಿ ಮಾಡಿಕೊಂಡು ಕೃಷಿ ಬದುಕನ್ನ ಕಟ್ಟಿಕೊಂಡಿರುವಂತಹ ಎಸ್ ಶಿವಣ್ಣ ಅವ್ರನ್ನ ಮಾತಾಡಿಸ್ತಾ ಇದೀವಿ. ನಮಸ್ಕಾರ ಶಿವಣ್ಣ ಅವರೇ. ಸರ್ ನಮಸ್ತೆ. ಶಿವಣ್ಣ ಅವರೇ, ಹೇಳಿ, ಈ ಒಂದು ಸಮಗ್ರ ಕೃಷಿಯನ್ನ ಯಾವ ರೀತಿ ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀರಾ? ಸರ್, ನಾವು ಒಂದೇ ತರ ಬೆಳೆ ಬೆಳೆಯೋದ್ರಿಂದ ಅದು ರೇಟ್ ಬಿದ್ದೋಗ್ಬೋದು, ಇಲ್ಲ ರೋಗ ಬಂದು ಹಾಳಾಗೋಗ್ಬೋದು, ಇಲ್ಲ ಬೆಳೆ ಬರದೇ ಇರ್ಬೋದು. ನಾವು ನಾನಾ ವಿಧವಾಗಿರ್ತಕ್ಕಂತ ಧಾನ್ಯಗಳನ್ನ ಬೆಳೆದು ಕೃಷಿ ಬೇಕಾಗಿರ್ತಕ್ಕಂಥ ಸಗಣಿ, ಹೈನುಗಾರಿಕೆಗೆ, ವ್ಯವಸಾಯಕ್ಕೆ ಎತ್ತುಗಳು, ಇವಕ್ಕೆಲ್ಲ ಅನುಕೂಲ ಆಗೋ ಥರ ನಮ್ಮ ದೇಶೀಯ ಪಶುಗಳನ್ನು ನಾವು ಸಾಕೊಂಡ್ರೆ ಅದರಲ್ಲೂ ಆದಾಯ ಬರುತ್ತೆ. ಈಗ ಸಿರಿಧಾನ್ಯಕ್ಕೆ ಆರೋಗ್ಯದ ದೃಷ್ಟಿಯಿಂದ ಇಡೀ ಪ್ರಪಂಚನೇ ಸಿರಿಧಾನ್ಯದಿಂದ ಆರೋಗ್ಯ. ಸಿರಿ ಅಂದರೆ ಸಂಪತ್ತು, ಧಾನ್ಯ ಅಂದರೆ ಆಹಾರ. ಅಂದರೆ ನಮ್ಮ ಆರೋಗ್ಯದ ಸಂಪತ್ತೇ ಈ ಸಿರಿಧಾನ್ಯಗಳು, ರಾಗಿ ಮತ್ತು ಸಾಮೆ, ಕೊರಲೆ, ಓದ್ಲು, ಇಂಥವುಗಳೆಲ್ಲವನ್ನು ನಮ್ಮ ಆರೋಗ್ಯಕ್ಕೆ ಯಾವ ಕಾಯಿಲೆ ಬರದಂಗೆ ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟಿ ಹಿಂದೆಲ್ಲ ಬಡವರ ಆಹಾರ ಆಗಿತ್ತು, ಈಗ ಶ್ರೀಮಂತರ ಆಹಾರ ಆಗಿದೆ. 150 ರೂಪಾಯಿ ಒಂದು ಕೆ ಜಿ ತಗೊಂಡು ಉಪಯೋಗಿಸೋ ಮಟ್ಟಕ್ಕೆ ನಾವು ಬೆಳೆ ಇಲ್ಲದಕ್ಕೆ ಬಂದಿದೆ. ಇತ್ತೀಚೆಗೆ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ಒತ್ತು ಕೊಟ್ಟು ಡಾಕ್ಟರ್ಗಳ ಸಮೇತನೇ ಇದನ್ನ ಊಟ ಮಾಡ್ರಿ ಅಂತ ಹೇಳೋದ್ರಿಂದ ಈ ಧಾನ್ಯಗಳನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಈಗ ಎಷ್ಟೆಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ ನೀರಾವರಿ ಪ್ರದೇಶ ಎಷ್ಟು ಮಾಡಿಕೊಂಡಿದ್ದೀರಾ? ಸರ್, ನಂದು ಸ್ವಂತ 5 ಎಕರೆ ಇದೆ. ರೇಷ್ಮೆ ಚಾಕಿ ಸೆಂಟ್ರ್ ಮಾಡಿದ್ವಿ, 5 ಎಕರೆನೂ ರೇಷ್ಮೆ ಇದೆ. ರೇಷ್ಮೆಯಲ್ಲಿ ತಿಂಗಳಿಗೆ ಒಂದು 2 ತಿಂಗಳಿಗೆ ಒಂದು ಬೆಳೆ ಬರುತ್ತೆ. ನಾವು ಚಾಕಿ ಸೆಂಟ್ರ್ ಮಾಡಿದ್ರಿಂದ ವಾರಕ್ಕೊಂದ್ಸರಿ ಬರುತ್ತೆ. ನಮಗೆ ಇಂಡೆಂಟ್ ಇದ್ದಂಗೆ ಆರ್ಡ್ರ್ ಇದ್ದರೆ ತಿಂಗಳಿಗೆ ಏನಿಲ್ಲ ಅಂದರೆ ನಾವು 1.5-2 ಲಕ್ಷ ರೂಪಾಯಿ ಖರ್ಚು ತೆಗೆದು ನಮ್ಮ ಮನೆಯವರೇ ಎಲ್ಲ 4 ಜನ ಕೆಲಸ ಮಾಡೋದ್ರಿಂದ ಅದರಲ್ಲೂ ಆದಾಯ ಗಳಿಸ್ತೀವಿ. ನಮಗೆ ಆರ್ಡ್ರ್ ಕಡಿಮೆ ಆಯಿತು ಅಂದರೆ ಗೂಡನ್ನು ಬೆಳಿತೀವಿ. 1 ಎಕರೆ ಗೂಡು ಬೆಳೆದ್ರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ದುಡಿಬೋದು. ಈ ಥರ ನಾವು ಬದುಕು ಕಟ್ಕೊಂಡಿದ್ವಿ. ಈಗ ಚಾಕಿ ಹುಳುಗಳನ್ನ ಸಾಕಾಣಿಕೆ ಮಾಡಿ ರೇಷ್ಮೆ ಕೃಷಿಯನ್ನು ಮಾಡುವಂಥ ರೈತರಿಗೆ ಮಾರಾಟ ಮಾಡ್ತಾ ಇದ್ದೀರಿ? ಹೌದು ಸರ್. ಇದೆಲ್ಲ ಹೇಗೆ ನಿಮಗೆ ಅನುಭವ ಬಂತು? ಈಗ ಚಾಕಿ ಹುಳು ಸಾಕಾಣಿಕೆ ಮಾಡಿ ಬೇರೆ ಕಡೆ ರೈತರಿಗೆಲ್ಲ ಕೊಡುವಂಥ ಒಂದು ತರಬೇತಿ ಅದನ್ನೆಲ್ಲ ಎಲ್ಲಿ ಪಡ್ಕೊಂಡು ಈ ಥರ ಮಾಡ್ತಾ ಇದ್ದೀರಿ? ಸರ್, ನಾನು ಗೌರ್ಮೆಂಟ್ ಸ್ಕೂಲ್ ಶಿಕ್ಷಕನಾಗಿದ್ದೆ. ಸಂಬಳದಲ್ಲಿ ಜೀವನ ಕಷ್ಟ ಅಂತು. ಆಮೇಲೆ ಎಲ್ಲ ನಿರುದ್ಯೋಗಿಗಳಾಗಿದ್ದರು. ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಿದರೆ ಕಷ್ಟ ಜೀವನ ಅಂತ ನಾನು ಅದನ್ನು ನನ್ನ ಜೀವನ ಅನುಭವದಲ್ಲಿ ಕಂಡುಕೊಂಡು ಮಕ್ಕಳನ್ನ ಇಬ್ಬರನ್ನು PUC ಓದಿಸಿ ಪಶು ಸಾಕಾಣಿಕೆ ಮಾಡಿದೆ. ಪಶು ಸಾಕಾಣಿಕೆ ಮಾಡಿ 2008 ರಿಟೈರ್ಡ್ ಆಗಿ 9ನೇ ಇಸವಿಗೆ ಒಂದು ದಿನಕ್ಕೆ 150 ಲೀಟ್ರು ಹಾಲನ್ನು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿದ್ವಿ. ಅದರಿಂದ ಆದಾಯ ಕಡಿಮೆ ಬಂತು. ಆವಾಗ ಮೇವು ಜಾಸ್ತಿ, ಖರ್ಚು ಜಾಸ್ತಿ, ಮತ್ತು ಅವಕ್ಕೆ ಮೆಡಿಕಲು ಕಾಯಿಲೆ ರೋಗ ರುಜಿನಗಳು ಆಸ್ಪತ್ರೆ ವೈದ್ಯರು ಅಂತ ಖರ್ಚು ಜಾಸ್ತಿ ಬಂತು. ಅದನ್ನು ಬಿಟ್ಟು ರೇಷ್ಮೆ ಹಾಕ್ಕೊಂಡೆ. ರೇಷ್ಮೆ ಹಾಕ್ಕೊಂಡು ಬೆಳೀತಾ ಇರಬೇಕಾದ್ರೆ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಕಪನಿಪತಿ ಶಾಸ್ತ್ರಿ ಇದ್ದು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಹೊಲದಲ್ಲೇ ಮನೆ ಕಟ್ಕೊಂಡು ನಿಮ್ಮ ಮಗನ 3 ತಿಂಗಳು ಮೈಸೂರಿಗೆ ಟ್ರೈನಿಂಗ್ ಕೊಟ್ಟರೆ ನೀವು ಚಾಕಿ ಹುಳನ ಬೇರೆಯವ್ರಿಗೆ ಮೊಟ್ಟೆ ಸರ್ಕಾರದಿಂದ ತಂದು ರೈತರಿಗೆ ನೀವು ಕೊಟ್ಟು ಚೆನ್ನಾಗಿ ಮಾಡ್ಬೋದು ಅಂತಂದ್ರು. ಅವಾಗ 12ನೇ ಇಸ್ವಿಯಲ್ಲಿ ಅವನ್ನ ತರಬೇತಿ ಕಳಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ದುಡಿಮೆ ಚೆನ್ನಾಗ್ತಾ ಇದೆ. ಈಗ 5 ಎಕರೆ ಒಳಗಡೆ ರೇಷ್ಮೆ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ರೇಷ್ಮೆ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರಿ, ಅಂದ್ರೆ ಇದು ಒಳ್ಳೆಯ ಲಾಭದಾಯಕ ಬೆಳೆ ಅಂತ ಹೇಳಿದ್ರಿ ಸರ್? ಈಗ ವರ್ಷಕ್ಕೆ 5 ಬೆಳೆ, ನಾವು ಒಂದು ಕೋಸು ನೀರುಳ್ಳಿ ಹಾಕಿದ್ರೆ ರೇಟು, ಅಥವಾ ತಮಟೆ ಹಾಕಿದ್ರೆ 100,000 ರೂಪಾಯಿ ಖರ್ಚು ಮಾಡಬೇಕು. ಅಲ್ಲಿ ರೇಟ್ ಬಿದ್ದೋಯ್ತು ಅಂದರೆ ಕೇಳರಿಲ್ಲ, ರೋಗ ಬಿದ್ದೋ. ಇದಕ್ಕೆ ರೋಗನೂ ಇಲ್ಲ. ಮತ್ತು ರೇಷ್ಮೆ ಹುಳ ಸಾಕ ಗೂಡು ಬೆಳೆಯೋದ್ರಿಂದಲೇ 100 ಮೊಟ್ಟೆ ಸಾಕಿದರೆ 1 ಕ್ವಿಂಟಾಲ್ ಗೊಬ್ಬರ ಸಿಗುತ್ತೆ ನಮಗೆ. ಅದನ್ನೇ ನಾವು ಜಮೀನಿಗೆ ಹಾಕೋದ್ರಿಂದ 1 ಬೆಳೆ ಕೆಟ್ಟೋಯ್ತು ಅಂದರೆ ಮತ್ತೆ ಇನ್ನು 1.5 ತಿಂಗಳಿಗೆ ಮತ್ತೆ ಬೆಳೆ ಬರುತ್ತೆ. ವರ್ಷಕ್ಕೆ 5 ಬೆಳೆ ಒಂದು ಸಾರಿ ನಾಟಿ ಮಾಡಿದ್ರೆ 25-30 ವರ್ಷಗಳ ಕಾಲ ಅದೇ ಗಿಡ ಇರುತ್ತೆ ನಮಗೆ, ಅಡಿಕೆ ಮರ ಇದ್ದಂಗೆ. ಅದರಿಂದ ಒಳ್ಳೆ, ಅದನ್ನು ಬಿಟ್ಟರೆ ನನ್ನ ಜೀವನದಲ್ಲಿ ಮೊದಲು ನಾನು ಶಿಕ್ಷಕನಾಗಿದ್ದಾಗ ಒಂದು ಸೈಕಲ್ ತಗೊಳಕಾಗಿರಲ್ಲ, ಈಗ 10 ಲಕ್ಷ ರೂಪಾಯಿ ಕಾರ್ನಾಗ ಓಡಾಡ್ತಿದ್ವಿ. ಅಂದ್ರೆ ಅಷ್ಟೊಂದು ಕೃಷಿಯಲ್ಲಿ ನೀವು ಆರ್ಥಿಕವಾಗಿ ಮೇಲ್ ಬಂದ್ರಿ ಅಂತ ಹೇಳಿ? 100% ಸರ್. ಮತ್ತೆ ನಾವು ವರ್ಷದ 365 ದಿವಸನೂ 4 ಜನಕ್ಕೆ ಊಟ ಕೊಟ್ಟು, ಅವರಿಗೆ ಲೇಬರ್ ಕಾಸ್ಟ್ ಕೊಟ್ಟು, ಬೇರೆಯವ್ರಿಗಿಂತ 50 ರೂಪಾಯಿ ಜಾಸ್ತಿನೇ ಕೊಡ್ತೀವಿ ನಾವು. ಆದ್ರೂ ನನಗೆ ತಿಳಿದಂಗೆ ಲೇಬರ್ ಬರಲನ್ನ ನಾವೇ ಮಾಡಂಗಿರ್ಬೇಕು. ಅದು ನಾವು ಒಂದು ಸರ್ಕಾರಿ ನೌಕರಿ ಅಂತ ತಿಳ್ಕೊಂಡು ಮಾಡಿದ್ರೆ ಇದರಂತ ಉದ್ದಿಮೆ ಲಾಭದಾಯಕ ಜೀವನ ಇನ್ನೊಂದು ಇಲ್ಲ. ಈಗ ಸಾಕಷ್ಟು ಈ ರೇಷ್ಮೆಯಲ್ಲಿ ಈಗ ಆದಾಯವನ್ನ ಕಂಡಂತವ್ರು ನೀವು, ಈಗ ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕಂತ ಯಾಕನಿಸ್ತು? ಈಗ ಸಿರಿಧಾನ್ಯಗಳನ್ನೆಲ್ಲ ಬೆಳೀತಾ ಇದ್ರ ಸರ್? ನನಗೆ ದನಗಳಿಗೆ ಮೇವು ಬೇಕು. ದನಗಳು ಯಾಕೆ ಬೇಕು ಅಂತಂದ್ರೆ ನನಗೆ ಹಾಲು ಹೈನುಗಾರಿಕೆಗೆ ಬೇಕು, ಆಮೇಲೆ ಗೊಬ್ಬರಕ್ಕೆ ಬೇಕು. 5 ಎಕರೆ ಪೂರಾ ರೇಷ್ಮೆ ಹಾಕಿದಾಗ ನಾನು ಮೇವು ಕೊಂಡ್ಕೊಂಬರ್ಬೇಕು. ಎಲ್ಲ ಕೊಂಡ್ಕೊಂಬರ್ಬೇಕಂದ್ರೆ 25-30 ಸಾವಿರ ರೂಪಾಯಿ ರೇಟ್ ಬೀಳುತ್ತೆ. ಈಗೆಲ್ಲ ಉದ್ಯೋಗ ಅರಿಸ್ಕೊಂಬಿಟ್ಟು ಜಮೀನು ಬೀಳ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ. ಅಂಥರ್ ಜಮೀನುಗಳನ್ನು 15 ಎಕರೆ ಜಮೀನು ನಾನು ಗುತ್ತಿಗೆ ಮಾಡ್ಕೊಂಡೆ. ನನ್ನ ಹೊಲದ ಪಕ್ಕದಲ್ಲೇ ಇದ್ದು ಅದಕ್ಕೆ ನೀರು ಹಾಯಿಸ್ಕೊಂಡು ಸಿರಿಧಾನ್ಯಗಳು ಮತ್ತು ಇಂಥವೆಲ್ಲ ಬೆಳ್ಕೊಂಡು ವರ್ಷಕ್ಕೆ 16 ಎಕರೆ ಏನು ನಾನು ಮಾಡಿದೆನೋ 5 ಲಕ್ಷ ರೂಪಾಯಿ ಖರ್ಚು ತೆಗೆದು ಲಾಭ ತಗೊಳ್ತೀನಿ. ನನ್ನ ದನಗಳಿಗೆ ಇರೋ 10 ದನಕ್ಕೆ 3 ವರ್ಷಕ್ಕೆ ಮೇವಾಗುತ್ತೆ. ಅಂದರೆ ಸಿರಿಧಾನ್ಯದಲ್ಲಿ ಸಾಕಷ್ಟು ಗುಣಮಟ್ಟದ ಮೇವು ಸಿಗುತ್ತೆ? 100% ನಾವು ಗ್ವಾದ್ಲಿಗೆ ಒಂದುವರೆ ಹುಲ್ಲಾಕಿ ಬೆಳಗ್ಗೆ ಎದ್ದು ನೋಡಿದರೆ ಗ್ವಾದ್ಲಿ ಯಾರೋ ಕಸ ಹೊಡೆದ್ರನ್ನ ಮಟ್ಟಕ್ಕಂತಿಂದ ಹಾಕುತ್ತೆ. ಒಂದು ಕಡ್ಡಿ ಹುಲ್ಲು ಗ್ವಾದ್ಲಿಯಲ್ಲಿ ಬಿಡೋಲ್ಲ. ಬೇರೆಯವ್ರ ಜಮೀನು ನೀವು ಅಂದ್ರೆ ಗುತ್ತಿಗೆ ತಗೊಂಡು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ನಾವು ಕೇಳ್ತಾ ಇದ್ವಿ, ಈಗ ಸಿರಿಧಾನ್ಯ ಅಂದ ತಕ್ಷಣ ಹೊಸದುರ್ಗ ತಾಲೂಕು ನಮಗೆ ನೆನಪಾಗ್ತಾ ಇದೆ. ಈಗ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚಾಗಿ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯುವಂತಹ ತಾಲೂಕು ಅಂತಂದ್ರೆ ಅದು ಹೊಸದುರ್ಗ ತಾಲೂಕು. ಅಲ್ಲಿ ಸಾಕಷ್ಟು ಈಗ ಸಿರಿಧಾನ್ಯಗಳು ಅಂತಂದ್ರೆ ರಾಗಿ ಬೆಳೀತಾರೆ, ಸಾಮೆ ಬೆಳೀತಾರೆ, ಅರ್ಕ ಬೆಳೀತಾರೆ, ಇನ್ನೂ ಮುಂತಾದ ಸಿರಿಧಾನ್ಯಗಳನ್ನ ಬೆಳೀತಾರೆ. ಅಂಥದ್ರಲ್ಲೂ ನೀವು ಈ ಚಿತ್ರದುರ್ಗದ ಸಮೀಪ ಒಂದು 20 ಕಿಲೋಮೀಟರ್ ದೂರ ನಿಮ್ಮೂರು ಅಂತ ಹೇಳಿದ್ರ, ಇಲ್ಲಿ ಸಾಮಾನ್ಯವಾಗಿ ಯಾರ ರೈತರು 50 ಕ್ವಿಂಟಲ್ ಗಟ್ಟಲೆ ಸಾಮೆ ಬೆಳೆಯಲ್ಲಲ್ವಾ? ಅಂಥದ್ರಲ್ಲೇ ನೀವು ಯಶಸ್ವಿಯಾಗಿ ಯಾಕೆ ಬೆಳೆದ್ರೆ 50 ಕ್ವಿಂಟಲ್? ಸರ್, ನಾನು ಹೊಸದುರ್ಗ ತಾಲೂಕಲ್ಲಿ 15 ವರ್ಷ ಶಿಕ್ಷಕನಾಗಿದ್ದೆ. ಅಲ್ಲಿ ನಾನು ರೈತ ಬದುಕು ಅಂದಮೇಲೆ ಆಸೆ ಇದ್ದರಿಂದ ಹಳ್ಳಿಗಳ ಮೇಲೆ ಹೋಗ್ತಾ ಇದ್ದೆ. ಹೋದಾಗ ಅಲ್ಲೆಲ್ಲ ಇವರು ಸಾಮೆ ಬೆಳೀತಾ ಇದ್ದುದನ್ನು ನೋಡಿದ್ದೆ. ಒಂದೊಂದು ದಿವಸ ಎರಡೆರಡು ದಿವಸ ರೈತರ ಮನೆಯಲ್ಲೇ ರಜದಲ್ಲಿ ಕಾಲ ಕಳೆತಿದ್ದೆ. ಸಾವೆ ಬೆಳೆಯೋದ್ರ ಜೊತೆಗೆ ಅದನ್ನು ಅಡಿಕೆ ಬೇಯಿಸ್ದಂಗೆ ಬೇಯಿಸಿ ಅದನ್ನು ಒಣಗಿಸಿ ಅನ್ನ ಮಾಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಅವಾಗಲಿಂದ ನಾನು ಅಲ್ಲಿ ಊಟ ಮಾಡ್ತಿದ್ದೆ. ನಾನು ರಿಟೈರ್ಡ್ ಆದಮೇಲೆ ವ್ಯವಸಾಯಕ್ಕೆ ಇಳಿಬೇಕಂತ ನನ್ನದೊಂದು ಗುರಿ ಇತ್ತು. ಆ ಗುರಿ ಬೆನ್ನತ್ತಿ ಕನಸು ನನಸು ಮಾಡಿಸ್ಕೊಂಡು ಅಲ್ಲೇಯಿಂದಲೇ ಬೀಜ ತಂದು ಈಗ 5 ವರ್ಷದಿಂದಲೂ ಬೆಳೆದು ಹೊಸದುರ್ಗ ಮಾರ್ಕೆಟ್ಗೆ ಕೊಟ್ಟು ಬರ್ತೀವಿ. ಈಗ ಸಾಮೆ ಬೆಳಿಬೇಕು ಅಂತಂದ್ರೆ ಹೆಚ್ಚೇನು ಖರ್ಚು ಬರಲ್ಲ ಅಂತ ಹೇಳ್ತೀರಾ? ಸರ್, ಅದಕ್ಕೆ ಗೊಬ್ಬರನೇ ಹಾಕಬೇಕಾಗಿಲ್ಲ. ಎಕರೆಗೆ 20 ಕೆಜಿ ನಾವು ಬಿತ್ತನೆ ಮಾಡೋದ್ರಿಂದ 7-8 ಕ್ವಿಂಟಲ್ ಬರುತ್ತೆ. 3,500-4,000 ರೂಪಾಯಿ ಬರುತ್ತೆ. ಈಗ ಮೆಕ್ಕೆಜೋಳ ಹಾಕಬೇಕು, ರಾಗಿ ಹಾಕಬೇಕಂದ್ರೆ 2-3 ಸಾರಿ ಗೊಬ್ಬರಗಳನ್ನು ಹಾಕಬೇಕು. ಆಮೇಲೆ ಇನ್ನೊಂದು ಮೇಯ್ನ್ ನಮಗೆ ರೈತರಿಗೆ ಸಹಕಾರಿ ಅಂತಂದರೆ ಮೆಕ್ಕೆಜೋಳ ಹಾಕಲಿ ರಾಗಿ ಹಾಕಲಿ ಕಳೆ ಬಂದೇ ಬರುತ್ತೆ. ಇದಕ್ಕೆ ಒಂದು ಸಾರಿ ಎಡೆಕುಂಟೆ ಹೊಡೆದ್ರೆ ಒಂದು ಪಾಸೇನೂ ಹುಲ್ಲು ಹುಟ್ಟಲ್ಲ. ಯಾಕಂದರೆ ದಟ್ಟವಾಗಿ ಬಿತ್ತಿರ್ತೀವಲ್ಲ, ದಪ್ಪನೆ ಬಿತ್ತಿರೋದ್ರಿಂದ ಒಂದು ಪಾಸೇನೂ ಹುಲ್ಲು ಬರ್ದಂಗೆ ನಮಗೆ ಖರ್ಚಿಲ್ದೇ ಇದು ಬೆಳೆ ಬರುತ್ತೆ. ಆಮೇಲೆ ಲಾಸ್ಟ್ ಇಯರ್ ಯಾರು 5 ಎಕರೆ ಬಿತ್ತಿದ್ದೆ, ರಾಗಿ ಮೆಕ್ಕೆಜೋಳ ಬೆಳೆದ್ರೆ ಯಾರೂ ಬಿತ್ತನೆ ಮಾಡಿದ್ರು ಒಂದು ಇಡೀ ಸೊಪ್ಪೆ ಮೇವು ಏನೂ ತರಲಿಲ್ಲ. ನನಗೆ 5 ಕ್ವಿಂಟಾಲ್ನಂತೆ 5 ಎಕರೆಗೆ 25 ಕ್ವಿಂಟಾಲು ಮಳೆ ಇಲ್ಲದೆ ಇದ್ರೂ ಇದು ಬಂತು. ಇದು ಬರಗಾಲದ ಬೆಳೆ ರೈತನಿಗೆ, ಅದರಿಂದ ಲಾಭದಾಯಕನೇ. ಈಗ ಹೋದ ವರ್ಷ ಮಳೆ ಇಲ್ಲ ಅಂದ್ರೆ ಯಶಸ್ವಿಯಾಗಿ ಸಿರಿಧಾನ್ಯಗಳು ಬೆಳೆದ್ರೆ ನೀವು ಬೆಳೆದ್ವಿ. ಈಗ ಈ ವರ್ಷ ಮಳೆ ಆಗಿನೂ ಸಾಕಷ್ಟು ಇಳುವರಿ ಬಂದಿದೆ ನಿಮಗೆ? ಮಳೆ ಓವರ್ ಆಗಿದ್ರು 10 ಎಕರೆಗೆ ಹಾಕಿದ್ರು ಒಂದು 50 ಕ್ವಿಂಟಾಲ್ ನೆಲದ ಪಾಲಾಯ್ತು, ಮೇವು ಸಿಕ್ಕಲೇ ಇಲ್ಲ, ಹಂಗಾಗಿನೂ 50 ಕ್ವಿಂಟಾಲು ಸಾವೆ ಆಯ್ತು. ಈಗ ಸಾಮೆಯನ್ನ ದಿನನಿತ್ಯ ನಾವು ಬಳಸ್ತೀವಿ ತಮ್ಮ ಒಂದು ಆಹಾರದಲ್ಲಿ ಅಂತ ಹೇಳಿದ್ರೆ, ಯಾವ ರೀತಿ ಬಳಸ್ತೀರಾ ಆಹಾರದಲ್ಲಿ? ಸರ್, ಇಡ್ಲಿ ಮಾಡ್ಕೊಂಡು ತಿನ್ಬೋದು, ರೊಟ್ಟಿ ಮಾಡ್ಕೊಂಡು ತಿನ್ಬೋದು, ಬಿಸಿಬೇಳೆ ಬಾತು, ಪಾಯಸ ಮತ್ತೆ ಪಡ್ಡು, ದೋಸೆ ಎಲ್ಲವನ್ನೂ ಮಾಡ್ಕೊಂಡು ತಿನ್ಬೋದು. ಈಗ ನೀವು ನೇರವಾಗಿ ಈ ಒಂದು ಮಾರ್ಕೆಟ್ನಲ್ಲಿ ಈ ಒಂದು ಸಾವೆಯನ್ನ ಮಾರಾಟ ಮಾಡೋದ್ ಬದಲು ನೀವು ಅದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಗಳಿಸ್ಬೋದು ಅಂತ ಅನಿಸ್ಲಿಲ್ಲ ನಿಮಗೆ? ಸರ್ ಅನಿಸುತ್ತೆ. ಈಗ 120 ರೂಪಾಯಿ ಈ ವರ್ಷ ಇದೆ, ಲಾಸ್ಟ್ ಇಯರ್ 150 ರೂಪಾಯಿ ಕೆ ಜಿ ಇತ್ತು, 8,000 ರೂಪಾಯಿ ಒಂದು ಕ್ವಿಂಟಾಲಿಗೆ ಬರುತ್ತೆ. ಯಾಕಂದ್ರೆ ನಮ್ಮದು ಒಂದು ಫ್ಯಾಕ್ಟ್ರಿ ಇದ್ದಂಗೆ, ಮನೆಯಲ್ಲಿ ಫ್ಯಾಮಿಲಿ ಒಟ್ಟಾಗಿರಬೇಕು, ಒಂದಕ್ಕೊಂದು ಪೂರಕವಾಗಿ ದನ ಕರ ಕೂಲಿಯರು ಲೇಬರ್ ಇವನ್ನೆಲ್ಲ ನೋಡ್ಕೊಂಡಿದ್ದಾಗ ನಾವು ಮೌಲ್ಯವರ್ಧನೆ ಮಾಡಿ ಅದನ್ನು ಶಾಪ್ ಮಾಡಿ ಮಾರಾಟ ಮಾಡಬೇಕು, ಅವ್ರಿಗೆ ಲಾಭ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಒಂದು ಸರಿ ಮಾರಿ ನಮಗೆ ಮೇವು ಇಂಪಾರ್ಟೆಂಟ್, ದನಗಳಿಗೆ ಮೇವು ಸಿಗುತ್ತೆ ಫ್ರೀಯಾಗಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ತೀವಿ. ಅದರಲ್ಲಿ ಮೌಲ್ಯವರ್ಧನೆ ಮಾಡೋರು ಮಾಡ್ತಾರೆ, ಚಕ್ಲಿ ಅಂತೆ, ನಿಪ್ಪಟ್ಟಂತೆ, ಇಂಥ ಮಕ್ಕಳಿಗೆ ಇಷ್ಟವಾಗ್ತಕ್ಕಂಥದ್ದು, ಆರೋಗ್ಯ ಪೂರಕವಾಗಿರ್ತಕ್ಕಂಥದ್ದು ಅವನ್ನ ಶಾಪ್ ಮಾಡಿ ಮಾರಾಟ ಮಾಡಿದ್ರೆ, ಅವು ಜಮೀನು ಇಲ್ದಿದ್ರು ಅವನ್ನ ಪರ್ಚೇಸ್ ಮಾಡಿ ಇವನ್ನೆಲ್ಲ ತಿನಿಸುಗಳು ಮಾಡಿ ಮಾರಾಟ ಮಾಡಿದ್ರು ಜನಗಳಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಆಹಾರ ಪೂರೈಸಿದಂಗಾಯ್ತು, ಒಳ್ಳೆ ಲಾಭನೂ ಲಕ್ಷಾಂತರ ರೂಪಾಯಿ ಬರುತ್ತೆ, ಒಳ್ಳೆಯ ಜೀವನವನ್ನು ಸಹ ಕಟ್ಟಿಕೊಳ್ಬಹುದು. ಅದರಿಂದ ಅನುಮಾನನೇ ಇಲ್ಲ ಸರ್, ಅದರಂತ ನೆಮ್ಮದಿ ಜೀವನ ಇನ್ನೊಂದಿಲ್ಲ. ಎಲ್ಲೋ ಒಂದ್ ಕಡೆ ಅನಿಸ್ತಿಲ್ಲ ನಿಮಗೆ ಎಲ್ಲಾ ರೈತರು ಈಗ ಅಡಿಕೆ ಅಡಿಕೆ ಅಂತ ಹೇಳಿ ಅಡಿಕೆ ಬೆಳೀತಾ ಇದ್ದಾರೆ, ನಾವು ಅಡಿಕೆ ಬೆಳಿಬೇಕಂತ ಅನಿಸ್ತಿಲ್ಲ ನಿಮಗೆ? ಸರ್, ನಮ್ಮ ಸ್ನೇಹಿತರು ಬಹಳಷ್ಟು ಜನ ಹೇಳಿದ್ರು, 2012 ನನ್ನ ಪಕ್ಕದಲ್ಲಿ 10 ಎಕರೆ ದಾಳಿಂಬೆ ಹಾಕಿ 1,20,00,000 ರೂಪಾಯಿ ದುಡ್ಡು ಎಣಿಸ್ಕೊಂಡ್ರು ನನ್ನ ಮುಂದೆನೆ. ಅವರು ಫ್ರೀ ಸಸಿ ಕೊಡ್ತೀವಿ ಅಂದರು, ಫ್ರೀ ಸಸಿ ಕೊಡ್ತೀವಿ ಮತ್ತೆ ಆದಾಯ ಸಿಗೋವರೆಗನ್ನ ಖರ್ಚಿಗೆ ಬಡ್ಡಿಲ್ದಲ್ಲೇ ದುಡ್ಡು ಕೊಡ್ತೀವಿ, ಮಾಡಿ ಸರ್, ನಮ್ಮ ಸ್ನೇಹಿತರೆಲ್ಲ ಚೆನ್ನಾಗಿರೋಣ ಅಂತ ನಾನು ಹೇಳಿದೆ. ಇದು ಒಂದಲ್ಲ ಒಂದು ದಿವಸ ರೋಗದ್ದು ಮಾರ್ಕೆಟ್ ಬಿದ್ದೋಗುತ್ತೆ, ಸಾಲಗಾರ ಆಗಿರ್ತಿ, ನಾನು ಒಂಥರ ಪೇಪರ್ ಹುಳ ಇದ್ದಂಗೆ ಸರ್, ಜಗತ್ತಿನಲ್ಲಿ ಏನು ನಡೀತಿ ಎಲ್ಲ ಪೇಪರು 4-5 ಸಾರಿ ಓದ್ತಿರ್ತೇನೆ, ಆಮೇಲೆ ತಿರುಗಾಡ್ತಾ ಇರ್ತೀನಿ. ಇಲ್ಲಿಂದ ಮಹಾರಾಷ್ಟ್ರ ಕನ್ನೇರಿ ಮಠದವರೆಗೂ ಅಗ್ರಿಕಲ್ಚರ್ ಬಗ್ಗೆ ಹೋಗಿ ಸ್ವಾಮಿಗಳ ಹತ್ರ ಮಾತಾಡಿದ್ದೀನಿ. 2,500 ನಮ್ಮ ದೇಶಿ ಆಕಳ ಕಟ್ಟಿದ್ದಾರೆ. ಹಿಂಗಿರೋದ್ರಿಂದ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಅದೇ ಬೀಜ ಅದೇ ಬದುಕೆ ನಮಗೆ ಚೆನ್ನಾಗಂತಂದು ಹೇಳ್ಬಿಟ್ಟು ನಾನು ಹಾಕಲಿಲ್ಲ. ಅವರು 1,20,00,000 ತಗೊಂಡರು, ಮತ್ತೆ 15 ಎಕರೆ ದಾಳಿಂಬೆ ಹಾಕಿ 1,00,000 ಸಾಲ ಆಗಿ 20 ಎಕರೆ ಜಮೀನು ಮಾರಿದರು. ಅವರು ನಿಮ್ಮದೇ ಸರಿ ಸರ್, ನಮ್ಮದೇ ಫೇಲ್ ಆಯಿತು ಅಂತಂದು ಈಗ ಅವ್ರಿಗೆ ಒಪ್ಕೊಂಡ್ರು. ಹಿಂಗಾಗುತ್ತಂತ ನನಗೆ ಗೊತ್ತಿತ್ತು ಸರ್. ಸಾಕಷ್ಟು ನೀವು ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರ, ಜೊತೆಗೆ ಮೇನ್ ಆಗಿ ನಾವು ಪಶು ಸಾಕಾಣಿಕೆಯನ್ನು ಮಾಡಿದ್ವಿ ಅಂತ ಹೇಳಿದ್ರ. ಈಗ ಪಶು ಸಾಕಾಣಿಕೆ ಅಂತಂದ್ರೆ ಈಗ ದೇಶೀಯ ತಳಿಗಳನ್ನ ಯಾವ್ಯಾವ ಸಾಕಾಣಿಕೆ ಮಾಡಿದ್ರ, ಯಾಕೆ ಸಾಕಾಣಿಕೆ ಮಾಡ್ಬೇಕು ಅಂತ ಅನಿಸ್ತು ಸರ್? ಇವತ್ತು ನಾನು 30 ಎಕರೆ ಸಾಕಿ ಗೊಬ್ಬರ ಹಾಕಿದಾಗ ಹೊಲ ಡೆವಲಪ್ಮೆಂಟ್ ಕಾಣಲೇ ಇಲ್ಲ ಗೊಬ್ಬರ. ಆಮೇಲೆ ಇವತ್ತು ಮೊಸರು ಮಜ್ಜಿಗೆ ಹಾಲನ್ನು ಇಟ್ಟರೆ ನಾಳೆ ವಾಸನೆ ಬರ್ತಾ ಇತ್ತು, ಜರ್ಸಿ ಎಚ್ಚಪ್ಪಳು. 2 ವರ್ಷಗಟ್ಟಲೆ ಅವನು ನೋಡಿದೆ, ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಅನಿಸ್ತು. ಆ ಕಾರಣದಿಂದ ನಾನು ಅವನ್ನೆಲ್ಲ ಒಂದು ವಾರದಲ್ಲೇ ಮಾರಾಟ ಮಾಡಿಬಿಟ್ಟು ಮನೆಗೆ ಸಾಕು ರೇಷ್ಮೆ ಹಾಕೊಂಬಿಡೋಣ ಅಂತಂದು ಗೀರ್ತಳಿ, ಅಮೃತ ಮಲ್ಲು ಮತ್ತು ಮಲ್ಲಾಡ್ ಗಿಡ್ಡ, ಒಂದು ಜವಾರಿ ಎಮ್ಮೆ ಕಟ್ಕೊಂಡಿದ್ವಿ. ಒಂದು ಎಮ್ಮೆನ ಒಂದು ತಿಂಗಳಿಗೆ 6,000-7,000 ರೂಪಾಯಿ ಬೆಣ್ಣೆ ಆಗುತ್ತೆ, ಆದರೆ ಬೇರೆ ಆಕಳದಿಂದ ಎಚ್ಚಪ್ಪಿಂದ ಜರ್ಸಿಯಿಂದ ಬೆಣ್ಣೆನೇ ಬರೋಲ್ಲ. ಈ ರೀತಿಯಾಗಿ ನಮಗೆ ಲಾಭದಾಯಕ ಅಂದರೆ ಅದು ಗೊಬ್ಬರ ಸಿಗುತ್ತೆ, ಒಳ್ಳೆ ಆಹಾರ ನಮಗೆ ದಿವಸಕ್ಕೆ ಬೇಕಾದಷ್ಟು. ಇವುಗಳು ನಾಳೆ ಯಾವುದನ್ನು ನಾವು ಮಾರಾಟ ಅಲ್ಲ. 2 ವರ್ಷದ್ದೊಂದು ಯಾವುದು ಗೀರ್ ಆಕಳದ್ದೈತೆ, ಅವ್ರ ತಾಯಿ ಸಮಕ್ಕೆ ಬಂದಿದ್ದು, ಇವತ್ತು 80,000 ಕೊಟ್ಟರು ಸಿಕ್ಕಲ್ಲ. ಯಾಕಂದ್ರೆ 2 ವರ್ಷಕ್ಕೆ 80,000 ಆದರೂ ಬರ್ತಾ, ಅಲ್ಲಿಗೆ 80,000 10 ವರ್ಷ ಬಂದರೆ ಉಳಿಯಲ್ಲ. ಅದರಿಂದ ಅವು ನಮಗೆ ಜವಾರಿನೇ, ಕಾಯಿಲೆನೇ ಇಲ್ಲ, ಲಾಭದಾಯಕ. ಹೆಣ್ಕರುಗಳು ಹುಟ್ಟಿದ್ರೆ ಚೆನ್ನಾಗುತ್ತೆ ಅನ್ನೋ ದೃಷ್ಟಿಯಿಂದ ಮರೆ ನಮ್ಮ ನಾಟಿ ದನಗಳನ್ನ ನಾವು ಸಾಕಾಣಿಕೆ ಅಂದ್ರೆ ಈಗೆಲ್ಲ ಜರ್ಸಿ ಎಚ್ಎಫ್ ಹಸುಗಳನ್ನ ಸಾಕಾಣಿಕೆ ಮಾಡಿದ್ವಿ, ಅದರಿಂದ ಅಧಿಕವಾಗಿ ನಾವು ಹಾಲು ತಗೊಳ್ಬಹುದು, ಗುಣಮಟ್ಟದ ಹಾಲು ನಮಗೆ ಸಿಗಲ್ಲ, ಜೊತೆಗೆ ಹಣವನ್ನ ಗಳಿಸ್ಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ಉತ್ತಮವಾದ ಒಂದು ಕೊಟ್ಟಿಗೆ ಗೊಬ್ಬರ ಅದರಿಂದ ಬರಲ್ಲ ಅಂತ ಹೇಳಿದ್ರ. ಈಗ ಆ ದೃಷ್ಟಿಯಿಂದ ನೀವು ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಿದ್ರಲ್ಲ, ಇದರಲ್ಲಿ ಯಾವ ರೀತಿ ಬದಲಾವಣೆ ಕಂಡ್ರಿ ನಿಮ್ಮ ಒಂದು ಜಮೀನಿನ ಫಲವತ್ತತೆ ಆಗಿರ್ಬೋದು ಇದರಲ್ಲಿ? ಸರ್, ಅದ್ರ ಗಂಜಲನ ಇವತ್ತು ನಾವು ನೀವು ಹೇಳಿದ್ರಲ್ಲ ಮೌಲ್ಯವರ್ಧನೆ ಮಾಡ್ಬೋದು ಸಾಮೆ ಅಂತ, ಅದೇ ಥರ ಗೋ ಅರ್ಕ ಅಂತ ಮಾಡಿ 200 ರೂಪಾಯಿಗೆ 1 ಲೀಟ್ರ್ ಗಂಜಲನ ಅದನ್ನ ಫಿಲ್ಟರ್ ಮಾಡಿ ಔಷಧಿಯಾಗಿ ಗ್ಯಾಸ್ಟಿಕ್ಕು ಮತ್ತು ಬಿ ಪಿ ಬರಲ್ಲ ಅಂತ ಮಾರಾಟ ಮಾಡ್ತಾರೆ. ಅದು ಇವತ್ತು ಸಿಗೋದು ಕಷ್ಟ ಆಗೋಗಿದೆ. ಮತ್ತು ಕೆಲವೊಂದು ನಾನು ಔಷಧಿ ಕೊಡೋದ್ರಿಂದ ಗಿಡಮೂಲಿಕೆಗೆ ನಾಟಿ ಹಾಕ್ಲದ ಒಂದು ಬೆಣ್ಣೆ ಬೇಕಂದ್ರೆ ಸಿಗಲ್ಲ, ಅದಕ್ಕೂ ನನಗೆ ಭಾಳ ಹೆಲ್ಪ್ ಆಗುತ್ತೆ. ಬೆಣ್ಣೆ ಮಜ್ಜಿಗೆ ಹಾಲು ಎಲ್ಲದನ್ನು ನಮಗೆ ಲಾಭದಾಯಕನೇ ಮಾರಾಟ ಮಾಡಿದರೆ. ನಾವಂತೂ ಮಾರಾಟ ಮಾಡಲ್ಲ, ಕರುಗಳು ಕೊಳ್ಳಿರಿ, ಮನೆಗಳೇ ಊಟ ಮಾಡ್ತೀವಿ. ಈಗ ಮುಖ್ಯವಾಗಿ ನಿಮಗೆ ಗೊಬ್ಬರ ಬೇಕು, ಗೊಬ್ಬರ ಬೇಕು, ಮನೆಗೆ ಹಾಲು ಮೊಸರು ಬೇಕು, ಅದಕ್ಕಾಗಿ ಅವನು ಕಟ್ಟಿದ್ವಿ. ಈಗ ಗಿರ್ತಳಿ ಎಷ್ಟದವೆ, ಅಮೃತ ಮಾಲ್ ಎಷ್ಟದವೆ, ಮಲ್ನಾಡ್ ಗಿಡ್ಡ ಎಷ್ಟದವೆ, ಎಷ್ಟೆಷ್ಟು ಸಾಕಾಣಿಕೆ ಮಾಡಿದ್ರೆ? ಅವು ಒಂದಂತ ಅಂದಿದ್ವಿ ನಾವು, 3 ಗಿರ್ತಳಿ ಇದಾವೆ, 3 ಅಮೃತ ಮಾಲ್ ಆಗಿದ್ದಾವೆ, ಮಲ್ನಾಡ್ ಗಿಡ್ಡ 2, ಒಂದು ಎಮ್ಮೆ ಒಂದು ಕರ ಒಂದು ಹತ್ತು ಇದಾವೆ. ಈಗ ಮಾಮೂಲಿ ಎಲ್ಲ ಹಸುಗಳನ್ನ ಸಾಕಾಣಿಕೆ ಮಾಡಿದಂಗೆ ಮಾಡಬಹುದು, ಇವಕ್ಕೆ ಏನಾದ್ರೂ ವಿಶೇಷವಾಗಿ ಒಂದು ಕಾಳಜಿ ವಹಿಸಿಕೊಳ್ಳಬೇಕಾಗುತ್ತೆ ಸಾಕಾಣಿಕೆಯಲ್ಲಿ? ಏನು ಕಾಳಜಿ ವಹಿಸಿದ ಬೇಕಾಗಿಲ್ಲ, ನಮಗೆ ಚಾಕಿ ಸೆಂಟ್ರು ಅಥವಾ ಹೊಲದ ಕೆಲಸ ಜಾಸ್ತಿ ಇದ್ದಾಗ ಕಟ್ಟಿದ ಹತ್ರ ಮೇವು ಹಾಕ್ತೀವಿ. ಈಗ 2 ತಿಂಗಳಿಂದ ಜೋಳದ ಕೊಯ್ಲು ರಾಗಿ ಕೊಯ್ಲು ಮಾಡೋದ್ರಿಂದ ನಮಗೂ ಸ್ವಲ್ಪ ಬಿಡುವಿರುತ್ತೆ. 1-2 ಗಂಟೆ ಬಿಟ್ಕೊಂಡ್ರೆ ಅವು ಬಿಸಿಲಲ್ಲಿ ಅಡ್ಡಾಡಿ ಚೆನ್ನಾಗಿ ಆರೋಗ್ಯವಾಗಿ ಇರ್ತವೆ. ಅದು ವಿಶೇಷ ಕಾಳಜಿ ಏನು ಬೇಕಾಗಲ್ಲ. ಈಗ ಹೊರಗಡೆ ಎಲ್ಲ ಹೋಗಿ ಮೇಯಿಸ್ಕೊಂಡು ಬರ್ತೀರಾ? ಮೇಯಿಸ್ಕೊಂಡು ಬರ್ತೀವಿ. ಏನು ಸಪರೇಟ್ ಆಗಿ ಈಗ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಬೇಕು ಅಂತೇಳಿ ಹಸಿಮೇಗಳನ್ನೇ ಬೆಳ್ಕೊಳ್ಳಲ್ಲ ನೀವು? 1.5 ಎಕರೆ ಸೂಪರ್ ನೇಪಿಯರ್ ಹಾಕೊಂಡಿದ್ದೀವಿ ಸರ್. ಮತ್ತೆ ನಮ್ಮ ರೇಷ್ಮೆ ತ್ಯಾಜ್ಯನೂ ಸಿಗುತ್ತೆ, ನಾವು ಅದೊಂದು 2 ಟೈಮ್ ಒಣಮೇವು ಕೊಡ್ತೇವೆ, 1 ಟೈಮ್ ಹಸಿಮೇವನ್ನು ಕೊಡ್ತೀವಿ. ಈಗ ರೇಷ್ಮೆ ತ್ಯಾಜ್ಯ ಅಂತಂದ್ರೆ ರೇಷ್ಮೆ ಸೊಪ್ಪು ಹೆಚ್ಚಾದಾಗ ನಿಮಗೆ ಸಿಗುತ್ತೆ? ರೇಷ್ಮೆ ಸೊಪ್ಪು ಅಂತಲ್ಲ, ಕಡ್ಡಿನೂ ತಿಂದಾಕ್ತವು. ಈಗ ರೇಷ್ಮೆ ಅಂದ್ರೆ ಯಾವ ತಳಿ ಬೆಳೀತಾ ಇದ್ರ ಸೊಪ್ಪು? ಈಗೆಲ್ಲ ಮರಗಡ್ಡಿ ಅಂತ ಬಂದಿದೆ. ಮರಗಡ್ಡಿ ಮಾಡಿಲ್ಲ ಸರ್, ನಾವು ಮರಗಡ್ಡಿ ಮಾಡಿದ್ರೆ ಅದು ಮರ ಹತ್ಬೇಕಾಗುತ್ತೆ, ಅದು ಗೂಡು ಬೆಳೆಯರಿಗೆ ಹತ್ತಿ ಕಡ್ಕೊಳಕ್ಕೆ ನಾವು ಎಲೆ ಬಿಡಿಸೋದ್ರಿಂದ ಮಾಮೂಲಿನೇ V1 ಬೆಳೀತಾ ಇದ್ವಿ. ಈಗ V1 ಸೊಪ್ಪು ಬೆಳೆದ್ರೆ ನಿಮಗೆ ಎಲ್ಲದಕ್ಕೂ ಅನುಕೂಲ ಅಂತ ಹೇಳ್ತೀರಾ? ಈಗ ಹುಳಕ್ಕೂ ಕೊಡ್ಬೋದು, ಜೊತೆಗೆ ಮತ್ತೆ ಹಸುಗಳಿಗೂ ಕೊಡ್ಬೋದು ಅಂತ? ಹಸುಗಳಿಗೂ ಕೊಡ್ಬೋದು. ಸ್ವಲ್ಪ ಈಗ ಬೆಳೆ ಬೆಳೆದ್ವಿ, ಒಂದು 10 ಸಾಲ ಉಳಿದ್ವು ಅಂದ್ರೆ 10 ದನಗಳು 1 ವಾರ ಮೇಯ್ತವೆ. ಬಡ್ಡೆವರೆಗೆ ಕಟ್ ಮಾಡಕ್ಕೆ ಕಡ್ಡಿ ಸಮೇತ ತಿಂದಾಗುತ್ತೆ, ವೇಸ್ಟ್ ಆಗಲ್ಲ. ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಿದ್ವಿ ಅಂತ ಹೇಳಿದ್ರಾ, ಕೋಳಿ ಸಾಕಾಣಿಕೆ ಎಷ್ಟು ಮಾಡಿದ್ರಾ, ಯಾವ ಕೋಳಿ ಸಾಕಾಣಿಕೆ ಮಾಡಿದ್ರಾ? ಸರ್, ನಾಟಿ ಕೋಳಿನೇ, ಬೇರೆ ಯಾವ ಕ್ವಾಲಿಟಿನೂ ಮಾಡಿಲ್ಲ, ನಾಟಿ ಕೋಳಿನೇ. ನಾವು ತೋಟದಲ್ಲಿ ವಾಸ ಮಾಡೋದ್ರಿಂದ ಹಾವು ಹುಳ ಉಪ್ಪಡೆಗಳು ಕಾಟ ಆಗ್ತಾ ಇತ್ತು. ಯಾರೋ ಒಬ್ರು, ಸರ್ ಕೋಳಿ ಇದ್ದು ಬಿಟ್ರೆ ಇವ್ಯಾವ ಬರಲ್ಲ, ಹುಳ ಉಪ್ಪಡೆ ಕಾಟನೇ ನಿಮಗಿರಲ್ಲ, ಫ್ರೀಯಾಗೆ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅಂದರು. ಅವ್ರ ಕಡೆಗೆ 1,000 ರೂಪಾಯಿ ಕೊಟ್ಟು ತಗೊಂಬರಪ್ಪ ಅಂತಂದ್ವಿ. 2 ಹೆಣ್ಣು 1 ಗಂಡು ಬಂತು, ಅದರಿಂದ ಮೊಟ್ಟೆ ಇಟ್ಟು ಮರಿ ಮಾಡಿಸಿ 100 ಆಗೋಗ್ಬಿಟ್ಟು. ನಮಗೆ ಮುದೋಳ್ನಾಯಿಗೆ ಮೊಟ್ಟೆ ಪರ್ಚೇಸ್ ಮಾಡಿ ಹಾಕ್ತಿದ್ವಿ, ಈಗ ಜವಾರಿ ಮೊಟ್ಟೆನೇ ಅವಕ್ಕೂ ಮೊಟ್ಟೆ ಹಾಕ್ತಿವಿ. ಅದನ್ನು ಕೋಳಿ ಮೊಟ್ಟೆ ಇಟ್ಟಂದ್ರೆ ಇವೇ ಆಗಿ ಇವನು ಆದಾಯನೂ ಕೊಡ್ತವೆ. ಈಗ ನಾಟಿ ಕೋಳಿಯ ಮೊಟ್ಟೆಗೆ ಸಾಕಷ್ಟು ಬೇಡಿಕೆ ಇರುತ್ತೆ, ಮಾರಾಟ ಏನು ಮಾಡಲ್ಲ ನೀವು? ಸರ್, ಯಾರೋ ಬರ್ತಾರೆ, ಅಗ್ದಿ ಬೇಕಾದರು ಪರಿಚಯ ಆದರೂ, ಔಷಧಿ ಬೇಕಾಗಿದ್ರು, ಟಿ ಬಿ ಆಗಿತ್ತು ಇದೇ ಕುಡಿಸ್ಬೇಕು ಅಂತ ಹೇಳಿದ್ರು, ಬ್ಯಾಂಡೇಜ್ ಮಾಡಕ್ ಬೇಕು ಅಂತಂದು ಹೇಳಿದ್ರು ಅಂತಾರೆ. ಬಂದರಿಗೆ ಮಾನವೀಯತೆಯಿಂದ ಅವರಿಗೆ ಕೊಡ್ತೀವಿ. ಈಗ ಕೋಳಿ ಅಂತಂದ್ರೆ ವರ್ಷದಲ್ಲಿ ಇಂತಿಷ್ಟು ಅಂತ ಹೇಳಿ ಏನಾದ್ರೂ ಮಾರಾಟ ಮಾಡ್ತೀರಾ? ಸರ್, ಅವು ಜಾಸ್ತಿ ಆದಾಗ ಜಗಳ ಆಡ್ತವೆ, ಅವಾಗ ಮಾರಾಟ ಮಾಡ್ತೀವಿ 1,000 ರೂಪಾಯಿಗೆ ಒಂದು ಗುಂಜ. ಅಂದ್ರೆ ಅಷ್ಟೊಂದು ರೇಟ್ ಇದೆ? 1,000 ರೂಪಾಯಿ ಕಡಿಮೆ ಮಾರೋದೇ ಇಲ್ಲ ನಾವು. ಎಷ್ಟು ಕೆಜಿ ಬರುತ್ತೆ ಒಂದು ಗುಂಜ ಅಂದ್ರೆ? 2-2.5 ಕೆಜಿ ಬರುತ್ತೆ ಒಂದು ವರ್ಷಕ್ಕೆ. ಈಗ ನಾಟಿ ಕೋಳಿಗೆ ಅಂತಂದ್ರೆ ಸಾಕಾಣಿಕೆ ಮಾಡ್ತಿರಲ್ಲ, ಈಗ ಹೊಲದಲ್ಲೆಲ್ಲ ಮನೆ ಕಟ್ಕೊಂಡು ಮನೆ ಹತ್ರ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಅವಕ್ಕೆ ಆಹಾರ ಅಂತಂದ್ರೆ ಏನು ಕೊಡ್ತೀರ ನೀವು? ಸರ್, ಆಹಾರ ಅಂತಂದ್ರೆ ನಾವು ಬೆಳೆದಾಗ ಒಂದು ಸ್ವಲ್ಪ ಮೆಕ್ಕೆಜೋಳ ರಾಗಿ ಒಂದೊಂದು ಚೀಲ ಇಟ್ಕೊಂಡಿರ್ತೀವಿ, ಬೆಳಗ್ಗೆ ಸಾಯಂಕಾಲ ಒಂದೊಂದು 1/2 ಕೆಜಿ ಹಾಕಿದ್ರೆ ಸಾಕು. ಹೊಲದಾಗೆ ತಿರುಗಾಡಿ ಹುಳ ಉಪ್ಪಡೆ ತಿಪ್ಪೆ ಕೆತ್ಕೊಂಡು ಅವು ತಿಂತಲೇ ಇರ್ತವೆ. ನಾವು ಅದನ್ನು ಒಂದು ಉದ್ಯೋಗ ಮಾಡ್ತೀವಿ ಅಂದ್ಕೊಂಡಿಲ್ಲ, ಅವು ಎಲ್ಲೋ ಮೊಟ್ಟೆ ಇಡ್ತಾವೆ ಒಂದು ಜಾಗದಲ್ಲಿ, ದನವೇನು ಗೋದ್ಲೆಗಾದ್ರೂ ಇಡ್ಬೋದು, ಮನೆ ಮುಂದೆ ಯಾವುದಾದ್ರೂ ಒಂದು ಪೆಟ್ಟಿಗೆನಲ್ಲಿ ಒಂದು ಬುಟ್ಟಿನಲ್ಲೇ ಇಟ್ಕೊಂಡು ಅವು ಪಿ ಅಂದಾಗಲೇ ನಮಗೆ ಗೊತ್ತಾಗೋದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅಂತ. ಅಲ್ಲಿವರೆಗೂ ನಮಗೆ ಅದ್ರ ಬಗ್ಗೆ ಇದು ಒಂದು ಉದ್ಯೋಗ ಅಂತ ನಾವು ಮಾಡೋದ್ರಲ್ಲಿ ನಮಗೆ ಸೆಕ್ಯೂರಿಟಿಗಾಗಿ ಹಾವಿನ ಬೈಕ್ ಅದ್ ಇದು ಮಾಡಿದ್ದು, ಅದೊಂದು ನೋಡೋರಿಗೆ ಉದ್ಯೋಗ ಆಗಿ ಕಾಣುತ್ತೆ ಅಷ್ಟೇ. ಅಷ್ಟೊಂದು ಕೋಳಿ ಸಾಕಾಣಿಕೆ ಮಾಡಿರಲ್ಲ, ನಾಟಿ ಕೋಳಿ 100 ಅಂದ್ರೆ ನಿಮ್ಮ ಜಮೀನಿನಲ್ಲಿ ಸಾಕಷ್ಟು ಎಲ್ಲ ಹುಳ ಉಪ್ಪಡೆ ತಿನ್ಕೊಂಡು ಅಲ್ಲೆಲ್ಲ ಅಡ್ಡಾಡ್ತವೆ, ಅಲ್ಲಿ ನಿಮಗೆ ಅವು ಇಕ್ಕಿ ಹಾಕಿದಂತದ್ದು ಸಾಕಷ್ಟು ಕೋಳಿ ಗೊಬ್ಬರ ಭೂಮಿಯ ಫಲವತ್ತತೆ ಹೆಚ್ಚಿಸುವಲ್ಲಿ ಸಾಕಷ್ಟು ಪಾತ್ರ ವಹಿಸುತ್ತಲ್ವಾ? ಗ್ಯಾರಂಟಿ ಸರ್ ಅದು, ಯಾಕಂದ್ರೆ ಅದು ಕಲ್ಲು ತಿಂದು ಬದುಕುತ್ತೆ ಅಂತಾರೆ, ಏನೋ ಕಾಳಾಗದೇ ಇದ್ರು ಅದು ಹೊಲದಲ್ಲೆಲ್ಲ ಅಡ್ಡಾಡೋದ್ರಿಂದ ಅಪಾಯಕಾರಿ ಹುಳುಗಳು ಅಂತ ಬರ್ತವೆ ಹಸುರುಳ, ಅವನ್ನೆಲ್ಲ ತಿಂದಾಕ್ಬಿಡ್ತವೆ ಹೊಲಗಳಲ್ಲಿ ಅಡ್ಡಾಡಿ. ಆ ಥರ ನಮ್ಮ ಮೆಡಿಸನ್ ಸ್ಪ್ರೇ ಮಾಡೋದು, ಔಷಧಿನೂ ಖರ್ಚಿಲ್ಲ, ಪೈರನೂ ಚೆನ್ನಾಗಿ ಬರುತ್ತೆ. ಈಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಪ್ಲಾನ್ ಏನಾದ್ರೂ ಇದೆಯಾ? ಸರ್, ನಾವು ಇರೋದನ್ನು ಮಾಡ್ಕೊಂಡು ಹೋದ್ರೆ ಸಾಕು, 15 ಎಕರೆ ಜೊತೆಗೆ ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ಸರ್, ನಮಗೆ ಯಾವುದಕ್ಕೂ ಕೊರತೆನೇ ಇಲ್ಲ. ಕಾರ್ನಾಗ ಓಡಾಡ್ತೀವಿ, ಬುಲೆರೋ ಐತೆ, ರೇಷ್ಮೆ ಹುಳ ಕೊಟ್ಟು ಬರೋಕ್ಕೆ ಉಳುಮೆ ಮಾಡೋಕ್ಕೆ ಟ್ರ್ಯಾಕ್ಟ್ರ್ ಐತೆ, ಮತ್ತು ನಮಗೆ ಸೆಲ್ಕೋಸ್ ಫೌಂಡೇಶನ್ ನಾವು ಶ್ರಮಜೀವಿಗಳಂತ ನೋಡಿ 5 ಲಕ್ಷ ರೂಪಾಯಿಂದು ಒಂದು ಸೋಲಾರ್ ಟ್ರ್ಯಾಕ್ಟ್ರಿ ಗಿಫ್ಟ್ ಕೊಟ್ಟಿದ್ದಾರೆ. ಈಗ ಎಲ್ಲ ಜೀವಾಮೃತ ಮಾಡಿ ಬೆಳೆಗಳಿಗೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರ, ಜೀವಾಮೃತ ಮಾಡ್ಕೊಳಕಂತಂದ್ರೆ ಈಗ ದೇಶೀಯ ತಳಿಯ ಹಸುವಿನ ಒಂದು ಗಂಜಲು ಸಗಣಿ ಇದೆಲ್ಲ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿದೆ, ಅಂದ್ರೆ ಯಾವ ರೀತಿ ಜೀವಾಮೃತ ಮಾಡ್ಕೊಂಡು ಯಾವ ರೀತಿ ಬೆಳೆಗಳಿಗೆ ಕೊಡ್ತಾ ಇದ್ರ? ಸರ್, ನಾವು ರೇಷ್ಮೆ ಕೊಡ್ತೀವಿ, ದನಗಳು ಸಾಕಷ್ಟರಿಂದ 10 ಕೆಜಿ ಸಗಣಿ, 10 ಕೆಜಿ ಗಂಜಲವನ್ನ, 1-2 ಕೆಜಿ ಬೆಲ್ಲ, ದ್ವಿದಳ ಧಾನ್ಯಗಳ 1-2 ಕೆಜಿ ಹಿಟ್ಟು, 1-8 ದಿವಸ ತಿರುವಾಡ್ತಾ ಇದ್ದು ಒಂದೊಂದು ಲೀಟ್ರಿನಷ್ಟು ಗಿಡಗಳಿಗೆ ಬಡ್ಡಿಗೆ ಮಳೆ ಬಂದಾಗ ತೇವಾಂಶ ಇದ್ದಾಗ ವರ್ಷಕ್ಕೆ 2 ಸಾರಿ ಅದನ್ನು ಹಾಕ್ತಾ ಹೋಗ್ಬಿಡ್ತೀವಿ. ಆಮೇಲೆ ಘನಜೀವಾಮೃತ ಅಂತ ಮಾಡ್ತೀವಿ, ಈ ಸಗಣಿನ ಹಂಗೆ ಒಂದು ಪ್ಲಾಸ್ಟಿಕ್ ಪಾಟಿನ ಮೇಲೆ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಸಗಣಿ ಎಷ್ಟಿರುತ್ತೋ ಅಷ್ಟಕ್ಕೆ ಗಂಜಲನು ಕಲೆಕ್ಟ್ ಮಾಡಿ ಇಟ್ಕೊಂತೀವಿ. 1-10 ಕೆಜಿಗೆ 1/2 ಕೆಜಿ ಬೆಲ್ಲ, ಒಂದು ಅರ್ಧ ಕೆ ಜಿ ದ್ವಿದಳ ಧಾನ್ಯಗಳನ್ನಿಟ್ಟು ರೊಟ್ಟಿ ಹಿಟ್ಟು ನಾದ್ಯಂಗೆ ನಾದಿಬಿಟ್ಟು ಒಂದು ಕಡಿ ಸ್ಟಾಕ್ ಇಟ್ಟುಬಿಟ್ಟು 30 ದಿವಸಗಳ ನಂತರ ತೇವಾಂಶ ಇರತಕ್ಕಂಥ ಅಡಿಕೆ ಯಾವುದೇ ತೋಟಗಾರಿಕೆ ಬೆಳೆಗಳು ಸುತ್ತ ಹಾಕಿದರೆ 30 ದಿನಕ್ಕೆ ಅದು ಘನಜೀವಾಮೃತ ಅಂತ, ಅದನ್ನು ಯಾವತ್ತು ಬೇಕಾದರೂ ಉಪಯೋಗಿಸ್ಬೋದು. ಆ ತೇವಾಂಶ ಇರ್ತಕ್ಕಂಥ ತೋಟಗಾರಿಕೆ ಬೆಳಕ ಅಡಿಕೆ ತೆಂಗಿನ ಸುತ್ತ ಬದನೆಗಿಡ ಸುತ್ತ ಹಾಕಿದರೆ 30 ದಿನದಲ್ಲಿ ಅಲ್ಲಿ ಯಥೇಚ್ಛವಾಗಿ ಎರೆಹುಳ ಉತ್ಪಾದನೆ ಆಗುತ್ತೆ. ಘನಜೀವಾಮೃತ ಬಹಳ ಮುಖ್ಯ ಜೀವಾಮೃತಕ್ಕಿಂತಲೂ, ನಾವು ಎರಡನ್ನೂ ಮಾಡ್ತೀವಿ. ಈಗ ನೀವು ಘನಜೀವಾಮೃತ ಮತ್ತು ಜೀವಾಮೃತ ನಿಮ್ಮ ಒಂದು ಕೃಷಿ ಭೂಮಿಗೆ ಕೊಡ್ತಾ ಇದ್ರಲ್ಲ, ಅಲ್ಲಿ ಏನಾದರೂ ಗಮನಿಸಿದ್ರೆ ಎರೆಹುಳು ಯಾವ ರೀತಿ ಹೆಚ್ಚಿದೆ ಅಂತೇಳಿ? ಸರ್, ಪಕ್ಕ ತೋಟದಲ್ಲಿ ಮೆಣಸಿನ ಗಿಡ ಹಾಕಿದ್ರು, ಮುಟ್ರು ಬಂದದ್ದು, ಅವ್ರು ಯಾರೋ ಫೋನ್ ಮಾಡ್ಕೊಂಡು ಬಂದಿದ್ರು ನಮ್ಮ ಸ್ನೇಹಿತರ ತೋಟಕ್ಕೆ, ಔಷಧಿ ಕೊಡ್ತೀನಣ್ಣ ಅದು ಆರ್ಗ್ಯಾನಿಕ್ ಮೆಡಿಷನ್ ಅಂತ, ಸ್ಪ್ರೇ ಮಾಡಿಬಿಡು 10,000 ರೂಪಾಯಿ ಆಗುತ್ತೆ ಅಂತಂದು ಹೇಳಿದರು. ನಾನು ಬೋರೋಣ ಅನ್ನೋದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಆರ್ಗ್ಯಾನಿಕ್ಕಿಗೆ ಬರ್ರಿ, ಇವು ಯಾವುದೂ ಬೇಡ ಅಂತ. ಅವಾಗ ಮೇಸ್ಟ್ರಿಂಗೆಲ್ಲ ಹೇಳ್ತಾರೆ, ಮಂಜಣ್ಣ ನೀನು ಅವ್ರ ತೋಟಕ್ಕೆ ಹೋಗಿ ಟೆಸ್ಟ್ ಮಾಡ್ಕೊಂಬ ಅಂದರು. ಏನೇನು ಮಾಡಿರ್ತಾರೆ ನೋಡಪ್ಪ, ಹಿಂಗೆ ಹಾಕಿದ್ದೀನಿ, ನಾವು ಯಾವ ಸ್ಪ್ರೇ ಮಾಡಲ್ಲ, ಯಾವ ಗೊಬ್ಬರನೂ ಪರ್ಚೇಸ್ ಮಾಡಲ್ಲ, ನಮ್ಮ ತೋಟದಾಗ ಎಲ್ಲಾದರೂ ಅರ್ಧ ಅಡಿ ತೆಗಿ ಅಂತ ನಾನು ಅತ್ತನಿಗೆ ಪಿಕಾಸಿ ಕೊಟ್ಟೆ. ಒಂದು ಅಡಿ ಉದ್ದ ಆಗ್ಲಿಕ್ಕೆ ಒಂದು ಅರ್ಧ ಬೊಗಸೆ ಎರೆಹುಳು ಸಿಕ್ತು. ಆಶ್ಚರ್ಯಪಟ್ಟು ಕೈ ಮುಗಿದು ಅವರು ಅದೇ ಹೊರಟೋದ್ರು. ಅಂದರೆ ಎರೆಹುಳ ರೈತನ ಮಿತ್ರ ಅಂತ ಹೇಳ್ತಾರೆ. ಅಂದರೆ ಎರೆಹುಳ ಸಾಕಷ್ಟು ಕೃಷಿ ಭೂಮಿಯನ್ನ ಒಂದು ಗುಣಮಟ್ಟ ಉಳಿಸ್ಕೊಳ್ಳೋಕೆ, ಒಳ್ಳೆಯ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆಯೋಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತಲ್ವಾ? 100% ಅನುಕೂಲ ಮಾಡಿಕೊಡುತ್ತೆ ಸರ್. ಹಿಂದೆ ನಾವು ಪಾಠದಲ್ಲಿ ಓದ್ತಿದ್ವಿ ಎರೆಹುಳ ರೈತನ ಮಿತ್ರ ಅಂತ, ಈಗ ಅದು ಎಲ್ಲ ಬೆಳೆ ಪೇಲಾದಾಗ ಆ ಕಡೆಗೆ ಗಮನ ಕೊಟ್ಟು ಈ ಎರೆಹುಳ 200 ರೂಪಾಯಿ ಕೆ ಜಿ ಮಾರಾಟ ಮಾಡಿ ಬದುಕು ಕಟ್ಕೊಂಡಿದ್ದಾರೆ. ಇದಾರೆ ಈಗ ಎಲ್ಲ ಒಂದ್ ಕಡೆ ಅನ್ಸಲ್ಲ ನಿಮ್ಗೆ ಎರೆಹುಳು ತಟ್ಟಿ ಮಾಡಿ ಗೊಬ್ಬರ ಮಾಡ್ಬೇಕು ಅಂತ? ಸರ್, ಅದನ್ನು ಮಾಡಿದ್ದೆ. ಮಾಡಿದಾಗ ನಮಗೆ ಲೇಬರ್ ಪ್ರಾಬ್ಲಮ್ ಆಯ್ತು. 2 ಪಿಟ್ ಮಾಡಿದ್ದೆ, 20 ಅಡಿ ಉದ್ದ 3 ಅಡಿ ಅಗಲದ್ದು, ಅದು ಚೆನ್ನಾಗಿ ಬಂತು. ಅಷ್ಟೊತ್ತಿಗೆ ನಾವು ದನಗಳು ಜಾಸ್ತಿ ಮಾಡ್ಕೊಂಡು ದನಗಳು ಸಾಕಾಣಿಕೆ ಮಾಡ್ಕೊಂಡು ಈ ಕಡೆ ದುಡ್ಡು ಜಾಸ್ತಿ ಆಯಿತು. ವಾರಕ್ಕೆ 1 ಲಕ್ಷ ಖರ್ಚು ತೆಗೆದು ದುಡ್ಡಿರೋ ದಿನಗಳಿದೆ, ಆರ್ಡರ್ ಜಾಸ್ತಿ ಬಂದರೆ. ಹಿಂಗಾಗಿ ಅದಕ್ಕೆ ಅದನ್ನೆಲ್ಲ ಹೋಗಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಲೇಬರ್ ಪ್ರಾಬ್ಲಮ್ ಅಂತ ಅದು ಬಿಟ್ಟು ನಾವು ಜೀವಾಮೃತ ಘನಜೀವಾಮೃತನೇ ಉಪಯೋಗಿಸ್ತೀವಿ. ಈಗೆಲ್ಲ ಜೀವಾಮೃತ ಘನಜೀವಾಮೃತ ಅಂತಂದ್ರೆ ನೀವು ಸಿರಿಧಾನ್ಯಗಳಿಗೆ ಕೊಡ್ತೀರಿ, ಮೆಕ್ಕೆಜೋಳದ ಬೆಳೆ ಕೊಡ್ತೀರಿ, ರೇಷ್ಮೆ ಸೊಪ್ಪನ್ನ ಬೆಳೀತಾ ಇದ್ರಿ ಅದಕ್ಕೂ ಕೊಡ್ತಾ ಇದ್ರಿ. ಅಂದ್ರೆ ಎಲ್ಲ ಗುಣಮಟ್ಟದ ಬೆಳೆಗಳನ್ನ ಒಟ್ಟಾರೆ ನೀವು ಬೆಳೀತಾ ಇದ್ರಿ ಅನ್ನಂಗಾಯ್. ರೋಗರಹಿತವಾಗಿ ಬರುತ್ತೆ ಸರ್. ಈಗ ಇತ್ತೀಚೆಗೆ ಗೋಕೃಪಾಮೃತ ಅಂತ ಕಾಶಿದ್ದೇಶ್ವರ ಸ್ವಾಮಿಗಳು ಮಹಾರಾಷ್ಟ್ರದವ್ರು ಎಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಪ್ರಚಾರ ಮಾಡಿದರು. ಒಂದು 5 ಲೀಟ್ರ್ ಮಜ್ಜಿಗೆ ಒಂದು ಸ್ವಲ್ಪ ಸಾವಯವ ಬೆಲ್ಲ ಒಂದು 2 ಕೆಜಿ ಹಾಕಿ 200 ಲೀಟ್ರ್ಗೆ ಹಾಕಿ ನಾವು ಏನು ಡ್ರಮ್ಗೆ ಹಾಕಿ 8 ದಿವಸದ ನಂತರ ಅದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿ ಈಗ ಗ್ರೋಮೋರ್ ಅಂತ ಗೊಬ್ಬರ ಹಾಕ್ತಾರೆ, ಬೇರೆ ಇನ್ನು ಏನೇನೋ ಕೊಡ್ತಾರೆ, ಅವೆಲ್ಲವಕ್ಕಿಂತಲೂ ಇದು ಗುಣಮಟ್ಟ ಚೆನ್ನಾಗಿದ್ದು ತಕ್ಷಣವೇ ನಮಗೆ ರಿಸಲ್ಟ್ ಕೊಡುತ್ತೆ. ಗೋಕೃಪಾ ಅಮೃತ ಬೇಗ ಬೆಳೆಯುತ್ತೆ, ಬೆಳೆ ಬೇರುಗಳು ಜಾಸ್ತಿ ಆಗುತ್ತೆ. ಇನ್ನು ಯಾವ ಸರ್ಕಾರಿ ಗೊಬ್ಬರದಲ್ಲಿ ಬೆಳೆ ಬೇರೆ ಜಾಸ್ತಿ ಆಗಲ್ಲ. ಪೈರು ಮಳೆ ಜಾಸ್ತಿ ಆಯಿತು ಅಂತಂದರೆ ಮೆಕ್ಕೆಜೋಳ ಕೆಂಪುಗೆ ಬೆಳ್ಳಗೆ ಆಗೋಗ್ಬಿಡುತ್ತೆ. ಈ ಗೋಕೃಪಾಮೃತ ಮಾಡೋದ್ರಿಂದ ಎಷ್ಟೇ ಮಳೆ ಹೆಚ್ಚಾದರೂ ಅದು ಬೆಳೆ ನಾಶ ಆಗಲ್ಲ. ಮತ್ತೊಂದು ಖರ್ಚು ಕಡಿಮೆ ಆಗುತ್ತಲ್ವ? ಕಡಿಮೆ ಅಲ್ಲ ಸರಿ, 2 ಲೀಟ್ರ್ ಹಾಲು ತಗೊಂಡು 5 ಲೀಟ್ರ್ ಮಜ್ಜಿಗೆ ಮಾಡ್ಕೊಂಡು 2 ಕೆಜಿ ಬೆಲ್ಲ ಹಾಕ್ಬಿಟ್ರೆ ಸಾಕು ಸಾಕು. ಅಷ್ಟಕ್ಕೆ ಒಂದು 200 ಲೀಟ್ರ್ ಗೋಕೃಪಾಮೃತ 2 ಎಕರೆಗೆ ಸ್ಪ್ರೇ ಮಾಡ್ಬೋದು. ಒಟ್ಟಾರೆ ನೀವು ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಿರೋದು ಸಾಕಷ್ಟು ಅನುಕೂಲ ಆಗಿದೆ. ಮತ್ತೆ ಜೊತೆಗೆ ಈಗ ಮುದೋಳ ನಾಯಿ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಎಷ್ಟು ಸಾಕಾಣಿಕೆ ಮಾಡಿದ್ರೆ, ಯಾಕೆ ಮಾಡ್ಬೇಕು ಅನ್ಸ್ತು? ಸರ್, ನಾನು 2000 ಇಸ್ವಿನಲ್ಲಿ ಬೆಳಿಗ್ಗೆ ಒಂದು ಭಾನುವಾರ ಪೇಪರ್ ಓದ್ತಾ ಇದ್ದೆ. ಮುದೋಳು ಒಂದು ಗಂಡು ನಾಯಿಯಿಂದ ಮಾಯ್ಕೊಂಡದ ಹತ್ರ ಚಿರತೆ ಬೇಟಾಡಿ ಚರ್ಮ ಸುಲಿಯುವಾಗ ರೆಡ್ ಹ್ಯಾಂಡ್ ಆಗಿ ಅಪರಾಧಿಗಳು ಸಿಗಾಕೊಂಡಿರಂತ ಪೇಪರಲ್ಲಿ ಓದ್ದೆ. ಅವತ್ತು ನಾನು ಒಂದು ಮುದೋಳ ನಾಯಿ ಸಾಕ್ಬೇಕಂತಿತ್ತು. ಅಲ್ಲಿಂದ ಒಂದು 2 ತಿಂಗಳಿಗೆ ಮುದೋಳ ನಾಯಿ ಮಾರಾಟಕ್ಕಿದೆ ಅಂತ ಪ್ರಸನ್ನ ಕುಮಾರ್ ಅಂತ JCR ಎಕ್ಸ್ಟೆನ್ಷನ್ಗೆ ಅಡ್ವರ್ಟೈಸ್ ಕೊಟ್ಟಿದ್ರು ಚಿತ್ರದುರ್ಗದವರು, ಲಾಯರ್ ಅವರು. ಅವಾಗ ತಕ್ಷಣ ಬಂದು ನಾನು 3,000 ರೂಪಾಯಿ ಹೇಳಿದ್ರು, 3,000 ರೂಪಾಯಿ ಕೊಟ್ಟು ತಗೊಂಡೋಗಿ 20ನೇ ಇಸ್ವಿಗೆ ಸಾಕಿ ನಾಯಿ. ಇವತ್ತು ನನಗೆ ಅವು ತೋಟದಲ್ಲಿ ಮನೆ ಕಾಯೋಕ್ಕೆ, ದನ ಕರ ಕಾಯೋಕ್ಕೆ, ಎಲ್ಲದಕ್ಕೂ ಆಗಿ ಮರಿ ಹಾಕಿದ್ರು. 1 ತಿಂಗಳಿಗೆ ಮಾರಾಟ ಮಾಡ್ತೀವಿ ನಾವು, ಯಾವ ಖರ್ಚಿಲ್ದಲ್ಲೂ ನಾವು ಬೀದಿನಾಗೆ ಹೆಂಗೆ ಮುದ್ದೆ ಹಾಕ್ತೀವಿ ಸ್ವಲ್ಪ ಜಾಸ್ತಿ, ಅದಕ್ಕೆ ಹಾಲು ಹಾಕ್ತೀವಿ, ಮೊಸರು ಹಾಕ್ತೀವಿ. ಅಷ್ಟಕ್ಕೆ ನನಗೆ 1 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಈಗ ಎಷ್ಟು ಗಂಡು ಎಷ್ಟು ಹೆಣ್ಣು ನಾಯಿಗಳನ್ನ ಸಾಕಾಣಿಕೆ ಮಾಡಿದ್ರೆ ನೀವು? ಮುದೋಳ ನಾಯಿ 2 ಹೆಣ್ಣು 1 ಗಂಡು ಇದೆ ಸರ್. ಆ ಮರಿಗಳನ್ನ ಮಾರಾಟ ಮಾಡ್ತಿರಲ್ಲ ಈ ಕಡೆ ನಮ್ಮ ಭಾಗದಲ್ಲಿ ತಗೊಳ್ತಾರ ಅವನ್ನ? ಸರ್, ಸುಮಾರು ಜನ ತಗೊಳ್ತಾರೆ. ಬೇಕಂತ ಕೇಳಿದ್ರೆ ನಾಯಿಗಳೇ ಸಿಕ್ಕೋದಿಲ್ಲ. ಯಾಕಂದ್ರೆ ಇತ್ತೀಚೆಗೆಲ್ಲ ಮೀಟ್ರಿಗೆ ತಗೊಂಡಿದ್ದಾರೆ, ಪೊಲೀಸು ನಾಯಿ ಪತ್ತೆದಾರಿಕೆಗೆ, ಕಳ್ಳರು ನಡೆಯೋದಕ್ಕೆ, ಕೊಲೆ ಕೇಸ್ಗೆ, ಇವೆಲ್ಲ ಹೆಸರುವಾಸಿ ಇಂಟರ್ನ್ಯಾಷನಲ್ ಲೆವೆಲ್ ಆಗಿದೆ ನಮ್ಮ ಮುದೋಳ ನಾಯಿ. ಅದರಿಂದ ಮರಿಗಳಂತೂ ನಿಲ್ಲಲ್ಲ, ಯಾಕಂದ್ರೆ ಗೊತ್ತಾಗಿದೆ ಸಾಕಿದಾರಂತ. ಅವಳಿಗೆ ಕೆಲವ್ರು ದುಡ್ಡು ಕೊಡೋಕೆ ಬರ್ತವೆ, ಫೋನ್ ನಂಬರ್ ಕೊಟ್ಟೋಗ್ರಿ, ಮರಿ ಹಾಕಿ 1 ತಿಂಗಳಿಗೆ ಫೋನ್ ಮಾಡ್ತೀನಿ, ಬಂದು ಇಟ್ಕೊಂಡು ಹೋಗ್ರಿ ಅಂತಾರೆ. ಯಾಕಂದ್ರೆ ಈಗ ತೋಟಗಳಿಗೆ ಜಾಸ್ತಿ ಅಡಿಕೆ ತೋಟ ಮಾಡಿರೋದ್ರಿಂದ ಅವರಿಗೆ ತೋಟಗಳಿಗೆ ಬೇಕಾಗತ್ತೆ ಅಂತಂದು ತಗೊಂಡೋಗ್ತಾರೆ. ಅವು ಸಿಗೋದೇ ಕಷ್ಟ ನನ್ನ ಅನುಭವದಲ್ಲಿ, ದುಡ್ಡು ಕೊಟ್ಟರು ಮರಿ ಸಿಕ್ಕಲ್ಲ. ಅಂದ್ರೆ ಈ ಮುದೋಳ ನಾಯಿ ಅಂತಂದ್ರೆ ವಿಶೇಷವಾಗಿ ಸಾಕಷ್ಟು ಸಾಕಾಣಿಕೆ ಮಾಡಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಹೌದು ಸರ್, ಬರ್ತಾ ಇದಾರೆ. ಒಟ್ಟಾರೆ ಈಗ ನೀವು ಮಾಸ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿದಂತವರು, ಅಂದ್ರೆ ನಿಮ್ಮ ಒಂದು ಶಿಕ್ಷಕ ವೃತ್ತಿಯಲ್ಲಿ ಆರ್ಥಿಕವಾಗಿ ಸಾಕಷ್ಟು ನಾವು ನೆಮ್ಮದಿಯನ್ನ ಕಾಣಲಿಲ್ಲ, ಈ ಕೃಷಿಯಲ್ಲಿ ನಾವು ಸಾಕಷ್ಟು ಆರ್ಥಿಕವಾಗಿ ನೆಮ್ಮದಿ ಕಂಡು ಒಳ್ಳೆಯ ಒಂದು ಉತ್ತಮ ಜೀವನ ಕಟ್ಟಿಕೊಂಡಿದ್ದೀವಿ ಅಂತ ಹೇಳಿದ್ರ, ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ? ಸರ್, ನಾನು ಶಿಕ್ಷಕನಾಗಿ ಭಾರತ ಸೇವಾದಲ್ ಕಾರ್ಯಕರ್ತನಾಗಿದ್ದೆ, ರಾಜ್ಯ ಆದಂತ ಸಮ್ಮೇಳನಗಳಿಗೆ ಹೋಗ್ತಾ ಇದ್ವಿ, ತರಬೇತಿ ಕೊಡೋಕ್ಕೂ ಹೋಗ್ತಿದ್ದೆ, ಸಂಪನ್ಮೂಲ ಶಿಕ್ಷಕನೂ ಆಗಿದ್ದೆ. ಅಲ್ಲಿ ಹೋದಾಗೆಲ್ಲ ವಿಚಾರಿಸ್ತಿದ್ವಿ, ಹಳ್ಳಿಗಳಲ್ಲಿ ಶ್ರಮದಾನ ಶಿಬಿರ ಮಾಡ್ತಾ ಇದ್ವಿ. ಇವೆಲ್ಲ ಮಾಡಿದಾಗ ಇದೆಲ್ಲ ಕಷ್ಟ, ಇವ್ರು ಯಾಕಿಂಗ್ ಮಾಡ್ತಾರೆ? ನಮ್ಮ ತಂದೆ ಕಾಲದಾಗೆ 10-15 ಜನ ಕುಂತ್ಕೊಂಡು ತಿಂದರು, ಒಬ್ಬರೇ ಜೀವನ ಮಾಡ್ತಿದ್ರು. ನಾವು ಸರಳವಾದ ಜೀವನ ಅಳವಡಿಸ್ಕೋಬೇಕು, ಇದೊಂದು ಸರ್ಕಾರಿ ನೌಕರಿ ಅಂತ ಜೀವನ ಮಾಡಬೇಕು ಅಂತ ಆಗ್ಲಿಂದಲ್ಲ ನಾನು ಮಕ್ಕಳನ್ನ ಉದ್ಯೋಗದಾತನಾಗಿ ಮಾಡೋದಕ್ಕಿಂತ ವ್ಯವಸಾಯದಲ್ಲಿ ನೆಮ್ಮದಿ ಜೀವನ ಮಾಡ್ಬೇಕಂತ ಹೇಳಿದ್ದು, ಅದು ಸಕ್ಸಸ್ ಆಯ್ತು. ಈಗ ನನ್ನ ನೋಡಿ ಸುಮಾರು ಜನ ಇಂಜಿನಿಯರ್ಗಳು ಅವರು ಇವರು ಫೋನ್ ಮಾಡ್ತಾರೆ, ಡಾಕ್ಟರ್ಗಳು ಫೋನ್ ಮಾಡ್ತಾರೆ. ಒಂದು 2 ಜನ ರಿಸೈನ್ ಮಾಡಿ 5-5 ಎಕರೆ ರೇಷ್ಮೆ ಹಾಕೊಂಡು ಈಗ 5 ವರ್ಷದಿಂದ ಬೆಳೆದು ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ. ಈಗ ಮಕ್ಕಳು ಎಷ್ಟು ಜನ ಇದ್ದಾರೆ, ಏನು ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರಿಗೆ? ಅವ್ರಿಗೆ PUC ವರ್ಗೂ ಇದು ಮಾಡಿದ್ವಿ, 2 ಜನ ಗಂಡು ಮಕ್ಕಳು, ಎಲ್ಲ ಅಲ್ಲೇ ತೋಟದಲ್ಲೇ ವಾಸ ಮಾಡ್ಕೊಂಡು ಮೊಮ್ಮಕ್ಕಳು ಸೊಸೆಯರು ಮಕ್ಕಳು ಎಲ್ಲ ಒಂದೇ ಹತ್ರ ಇದ್ದೀವಿ. ಒಂದು ಹೆಣ್ಣಿತ್ತು, LLB ಮಾಡ್ಕೊಂಡು ಅವ್ರ ಗಂಡನ ಮನೆಯಲ್ಲಿ ಅಲ್ಲಿ ತುಮಕೂರು ಜಿಲ್ಲೆಗಿದ್ದಾರೆ. ಈಗ ಎಲ್ಲ ಒಂದ್ ಕಡೆ ಅನ್ಸಲ್ವಾ, ಈಗ ನಾವು ಕೃಷಿಕರನ್ನಾಗಿ ನಮ್ಮ ಮಕ್ಕಳು ಮಾಡಿದ್ರೆ ಈಗೆಲ್ಲ ಹೆಣ್ಣು ಕೊಡೋದು ಬಹಳ ಕಷ್ಟ ಅಂತಾರೆ ಕೃಷಿಕರಿಗೆ. ಸರ್, ಅದು 100-100 ನಿಜ. ಹೆಣ್ಣಿಲ್ಲ ಹೆಣ್ಣಿಲ್ಲ ಅಂತಂದ್ರೆ ಹೆಣ್ಣುಗಳು ಬೇಕಾದಷ್ಟು ಜನ ಇದಾರೆ. ಕೃಷಿಕರನ್ನ ಮದುವೆ ಆಗಬಾರದು ಅನ್ನೋ ಮನೋಭಾವನೆ ಇದೆ. ಒಂದು ದಿವಸ ಇದೊಂದು ಉದ್ಯಮಿಗಿಂತಲೂ ಲಾಭದಾಯಕ ಅನ್ಸುತ್ತೆ ಕೈ ಮುಟ್ಟಿ ಮಾಡೋದ್ರಿಂದ. ವ್ಯವಸಾಯದಲ್ಲಿ ಸಿಕ್ಕಂತ ನೆಮ್ಮದಿ, ಒಳ್ಳೆ ಆರೋಗ್ಯ, ಆತ್ಮತೃಪ್ತಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂತ ನನ್ನ ತೀರ್ಮಾನ. ಈಗ ತೋಟದಲ್ಲೇ ಮನೆ ಮಾಡ್ಕೊಂಡಿರ ಜಮೀನಲ್ಲಿ, ಈಗ ನೀವು ಎಲ್ಲ ಒಂದ್ ಕಡೆ ನಮಗೆ ಬೇಕಾದಂತ ಎಲ್ಲಾ ಹಣ್ಣಿನ ಬೆಳೆಗಳು ಬೆಳಿಬೇಕಂತ ಅನಿಸ್ಲಲ್ವಾ? ಸರ್, ಈಗ ಮನೆ ಹತ್ರ ಒಂದು 4 ಬೇಕಾದವು ಹಣ್ಣುಗಳು ತಂದಾಗಿದೆ, ಔಷಧಿ ಹೊಡೆದಲ್ಲೇ ಬೆಳೆಯಲ್ಲ, ಅದು ಆರ್ಗ್ಯಾನಿಕ್ ಆಗಲ್ಲ. ಅದರಿಂದ ಬಾಳೆ ಗಿಡ ನಮಗೆ ಯಾವುದು ಔಷಧಿ ಹೊಡೆದಲ್ಲೇ ಈ ಗೊಬ್ಬರಕ್ಕೆ ಬರುತ್ತೆ. ಇಂಥವು ಸೀತಾಫಲ, ಅಡವಲ್ಸಿನಕಾಯಿ ಅಂತೀವಿ, ಕಾಡಿನಲ್ಲೇ ಬೆಳೀತೇವೆ, ಲಕ್ಷ್ಮಣ ಫಲ, ಇಂಥವೆಲ್ಲ ಮನೆಗೆ ಬೇಕಾದ ಚಕ್ಕೋತ, ಪ್ಯಾರ್ಲ ಗಿಡ, ಜವಾರಿ, ಇವೆಲ್ಲ ತಂದು ಹಾಕೊಂಡಿವಿ ಮನೆಗೆ. ಬೇರೆ ಹೊರಗಡೆಯಿಂದ ಹಣ್ಣುಗಳು ತಂದು ತಿನ್ನೋದೇ ಇಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಈಗ ನಿಮ್ಮಂಗೆ ಎಲ್ಲಾ ರೈತರನ್ನು ನಿಮ್ಮಂತ ಒಂದು ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ, ಈಗ ನೀವು ಯಾವುದೇ ರೀತಿಯಾದಂತ ರಾಸಾಯನಿಕ ಗೊಬ್ಬರಗಳನ್ನ ಕೊಡಲ್ಲ, ಕಳೆನಾಶಕಗಳನ್ನ ಸಿಂಪಡಣೆ ಮಾಡಲ್ಲ, ಈಗ ದೇಶೀಯ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡಿ ಜೀವಾಮೃತ ಘನ ಜೀವಾಮೃತ ಮಾಡಿ ಕೊಟ್ಟು ಉತ್ತಮ ಗುಣಮಟ್ಟದ ಬೆಳೆ ಬೆಳೀತಾ ಇದ್ರಾ, ನಿಮ್ಮಂಗೆ ಎಲ್ಲಾ ರೈತರು ನಿಮ್ಮ ಒಂದು ಪದ್ಧತಿಯನ್ನ ಅನುಸರಿಸಿದ್ರೆ ಎಲ್ಲೇ ಒಂದ್ ಕಡೆ ನಮ್ಮಲ್ಲಿ ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡಿಕೊಳ್ಬಹುದು. ಇವತ್ತು ನಮ್ಮ ದೇಶೀಯ ಬೀಜಗಳು ಎಷ್ಟು ದುಡ್ಡು ಕೊಟ್ಟು ತರಕಾರಿ ಇರ್ಬೋದು, ಹಣ್ಣಿಂದಿರ್ಬೋದು, ಅಥವಾ ಆಹಾರ ಧಾನ್ಯಗಳದ್ದು ಯಾವ ಸಿಗದಂಗೆ ಆಗೋಗ್ಬಿಟ್ಟಿದ್ದಾವೆ. ಈ ಥರ ಇದನ್ನ ನಾವು ತಿಂದು ಇವತ್ತು ಏನಾಗಿತ್ತೆ ಅಂದರೆ, ಹಿಂದಿನ ರೇತಿದ್ರು ಆಹಾರನೇ ಔಷಧಿ ಆಗಿರ್ಬೇಕಂತ, ಇವತ್ತು ಔಷಧಿನೇ ಆಹಾರ ಆಗೈತೆ. ಅನ್ನ ತಿಂದಿದ್ರೆ ಬದುಕ್ಬೋದು, ಔಷಧಿ ಇಲ್ಲದಿದ್ರೆ ಬದುಕಲ್ಲ ಅಂತ ದುಡಿದ ಅರ್ಧ ಭಾಗ ಆಸ್ಪತ್ರೆಗೆ ಹೋಗಿ ರೋಗ ರುಜಿನ, ಸೊಂಟ ಇಲ್ಲ, ಕೈಕಾಲಿಲ್ಲ, BP ಬಂತು, ಶುಗರ್ ಬಂತು, ನರ ದೌರ್ಬಲ್ಯ ಅಂತ ನರಳ್ತಾರೆ. ನಾನೀಗ 75 ವರ್ಷ ಆದ್ರೂ ಯಾವ ಕಾಯಿಲೆ ಇಲ್ಲದಂಗೆ ಆರಾಮಾಗಿದ್ದೀನಿ. ಅದರಿಂದ ನಮಗೆ ಯೋಗ ಧ್ಯಾನ ಎಲ್ಲದೂ ಸಿಗುತ್ತೆ ವ್ಯವಸಾಯದಲ್ಲಿ, ಯೋಗಿ ಜೀವನ ಇದ್ದಂಗೆ ಅಂತ. ಯಾರಾದರೂ ಬಂದರೆ ತಾಯಿ ಅವ್ರಿಗೆ ಒಂದು ಸ್ವಲ್ಪ ಊಟ ಕೊಡವೆ, ಯಾವ ಊರವರೇನೋ ಬಂದರೆ ಅಂತೀವಿ ಅಂದಿಲ್ಲ. ಇಲ್ಲಿ ಟೌನಿಗೆ ಬಂದರೆ ನಮ್ಮ ಮಂಟಮ್ಗಳ ಮನೆಗೆ ಹೋದ್ರೂ ಹಾಲಿಲ್ಲ ಟೀಗೆ ಅಂತಾರೆ, ಯಾಕಂದ್ರೆ ಅಂಥ ಜೀವನದ. ಒಳ್ಳೆಯದು ಶಿವಣ್ಣ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಅಂತಂದ್ರೆ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಅಂತಂದ್ರೆ ಸಾಕಷ್ಟು ರೀತಿಯಾದಂಥ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಅದರಲ್ಲೂ ನೀವು ಹೆಚ್ಚಿನದಾಗಿ ಪಶು ಸಾಕಾಣಿಕೆಗೆ ಅಂದರೆ ಅದರಲ್ಲಿ ದೇಶೀಯ ತಳಿಯ ಹಸುಗಳ ಒಂದು ಸಾಕಾಣಿಕೆ ಮಾಡಿಕೊಂಡು ಈಗೆಲ್ಲ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ ಕೋಳಿ ಸಾಕಾಣಿಕೆ, ನಾಯಿ ಸಾಕಾಣಿಕೆ ಇವೆಲ್ಲ ನಿಮಗೆ ಆರ್ಥಿಕವಾಗಿ ಕೈ ಹಿಡಿದಿದೆ ಅಂಥೇಳಿ ನಿಮ್ಮ ಒಂದು ಅನುಭವದಲ್ಲಿ ನಮಗೆ ಗೊತ್ತಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ನಿಮ್ಮ ಕೃಷಿ ಬದುಕು ಇನ್ನೂ ಹೆಚ್ಚು ಹೆಚ್ಚು ಅಂತರಕ್ಕೆ ಹೋಗಲಿ, ಹೆಚ್ಚು ಹೆಚ್ಚು ಆದಾಯವನ್ನು ತಂದುಕೊಡಲಿ, ಜೊತೆಗೆ ಗುಣಮಟ್ಟದ ಬೆಳೆಗಳನ್ನ ಸಹ ನೀವು ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಇದೆ, ಅದನ್ನ ನೀವು ಮುಂದುವರಿಸ್ತೀರಿ ಅಂತೇಳಿ ನಾವು ಅಂದ್ಕೊಳ್ತಾ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಸಿದ್ದವನದುರ್ಗ ಗ್ರಾಮದ ಕೃಷಿಕ ಎಸ್ ಶಿವಣ್ಣ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು UM ಮರಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ.